ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ. ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ರೈತ ಬಂಧುವರೇ, ಬನ್ನಿ ಈಗ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಹೋಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಒಂದು ನಮಸ್ಕಾರ, ಹಾಗೆಯೇ ಸ್ವಾಗತ. ಇಂದಿನ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಈಗಾಗಲೇ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಒಂದೇ ಬೆಳೆಗೆ ಭತ್ತಕ್ಕೆ ನೀರನ್ನು ಪಡ್ಕೊಂಡಿದ್ದಾರೆ ರೈತ ಬಾಂಧವರು. ಎರಡನೇ ಬೆಳೆಗೆ ಗೇಟಿನ ಒಂದು ದುರಸ್ತಿ ಕಾರ್ಯದಿಂದಾಗಿ ನೀರಿನ ಲಭ್ಯತೆ ಇರೋದಿಲ್ಲ ಎಂಬಂಥ ಒಂದು ಮಾಹಿತಿಯನ್ನು ಈಗಾಗಲೇ ಅಚ್ಚುಕಟ್ಟು ಪ್ರದೇಶದ ಪ್ರಾಧಿಕಾರ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಿದೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಎರಡನೇ ಬೆಳೆಗೆ ಅಂತಂದರೆ ಭತ್ತಕ್ಕೆ ಪರ್ಯಾಯವಾಗಿ ಯಾವ ಬೆಳೆಗಳನ್ನು ಹಾಕೋಬಹುದು, ಇರುವಂತಹ ಒಂದು ತೇವಾಂಶ ಆಗಿರ್ಬೋದು, ಜೊತೆಗೆ ಇರುವಂತಹ ಒಂದು ಪೋಷಕಾಂಶಗಳನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಅಲ್ಪಾವಧಿಯಲ್ಲಿ ಏನು ಬೆಳೆಗಳನ್ನು ಹಾಕೊಳ್ಳಲಿಕ್ಕೆ ಅವಕಾಶ ಇದೆ, ಜೊತೆಗೆ ಸದ್ಯದಲ್ಲಿ ಹಿಂಗಾರು ಬೆಳೆಗಳಾದಂತಹ ಒಂದು ಕಡಲೆ ಇದೆ, ಮತ್ತು ಮುಖ್ಯವಾಗಿ ಮೆಣಸಿನಕಾಯಿ ಬೆಳೆ ಇದೆ, ಹೀಗೆ ತರಕಾರಿ ಆಗಿರ್ಬೋದು, ಹಿಂಗಾರು ಹಂಗಾಮಿನ ಬೆಳೆಗಳಲ್ಲಿ ಏನು ಕೀಟಗಳ ಬಾಧೆ ಕಂಡು ಬರ್ತದೆ, ಅದನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಎಂಬಂಥ ಒಂದು ವಿಚಾರವನ್ನು ರೈತ ಬಾಂಧವರಿಗೆ ನೇರವಾಗಿ ನಮ್ಮ ಜೊತೆ ಮಾತಾಡಲಿಕ್ಕೆ ವಿಶ್ವವಿದ್ಯಾಲಯದ ಅಂತಂದರೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಭೇಷಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಬಸವಣ್ಣಪ್ಪ MA, ಹಾಗೆಯೇ ಹಿರಿಯ ಕೀಟ ವಿಜ್ಞಾನಿಗಳಾದಂತಹ ಡಾಕ್ಟರ್ ಶಿವಾನಂದ್ ಜಿ ಹಂಚಿನಾಳ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಇಬ್ಬರು ತಜ್ಞರಿಗೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ, ಜೊತೆಗೆ ನಮ್ಮ ಆಕಾಶವಾಣಿ ಕೇಂದ್ರದ ಪರವಾಗಿ ತಮಗೆ ಸ್ವಾಗತ, ಹಾಗೆಯೇ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಹೇಳಿ ಡಾಕ್ಟರ್ ಬಸವಣ್ಣಪ್ಪನವರೇ, ಮೊದಲನೇದಾಗಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಎರಡನೇ ಬೆಳೆಗೆ ನೀರಿಲ್ಲ ಅಂತ ಹೇಳಿಬಿಟ್ಟು ದುರಸ್ತಿ ಕಾರ್ಯಕ್ಕೆ ರೈತ ಬಾಂಧವರು ಕೈ ಜೋಡಿಸಿದ್ದಾರೆ, ಒಂದು ಎರಡನೇ ಬೆಳೆಯನ್ನು ಅವರು ತ್ಯಾಗ ಮಾಡಿದ್ದಾರೆ, ಇರುವಂತಹ ತೇವಾಂಶವನ್ನು ಯಾವ ರೀತಿ ಕಾಪಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ? ಹಾಂ, ಒಂದು ಕರೆ ಇದೆ. ಹಾಂ, ನೋಡೋಣ. ಹಲೋ, ಪಗಡಿನಿ ಪಂಚಾಯತ್ ರೀ. ಹಲೋ, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮಹಬೂಬ್ ಸಾಬ್ ಅಂತ ಹೇಳಿ ಸರ್, ಮುಳ್ಳೂರಿಜಿ. ಮುಳ್ಳೂರಿಜಿ, ಮಹಬೂಬ್ ಸಾಬ್ ಅವರೇ, ಕೇಳಿ ಪ್ರಶ್ನೆ ಏನ ಸರ್? ನಮ್ದು ನೀರಾವರಿ ಪ್ರದೇಶ ಸರ್. ಹಾಂ, ಭತ್ತ ಆಗಿದೆ ಸರ್, ಈಗ ಹಿಂಗಾರಿಗೆ ಏನ್ ಬಿತ್ತಕ್ ಬರುತ್ತೆ ಸರ್? ನಮಗೆ ಇದಾರೆ, ತಜ್ಞರಿದ್ದಾರೆ. ಬಸವಣ್ಣಪ್ಪ, ಬಹಳ ಒಂದು ಮುಖ್ಯವಾಗಿರ್ತಕ್ಕಂತ ಇದು ಪ್ರಶ್ನೆ. ಯಾಕೆಂತಂದ್ರೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತದ ನಂತರ ಭತ್ತವನ್ನು ಬೆಳಿತಕ್ಕಂಥದ್ದು ಸಾಮಾನ್ಯವಾಗಿ ನೋಡಿದ್ವಿ. ಆದರೆ ಈ ವರ್ಷ ಈಗಾಗಲೇ ನಮ್ಮ ಅಮರೇಶ್ ಸರ್ ಹೇಳ್ದಂಗೆ ಹಿಂಗಾರಿ ಬೆಳೆಗಳಿಗೆ ಮಳೆ ನೀರು ಇಲ್ಲದೆ ಇದ್ದಿದ್ದರಿಂದ, ಅಂದರೆ ಗೇಟಿನ ದುರಸ್ತಿ ಇಲ್ಲದೆ ಇದ್ದಿದ್ದರಿಂದ ನೀರಿನ ಲಭ್ಯತೆ ಭಾಳ ಕಮ್ಮಿ ಆಗಿದೆ. ಇಂಥ ಸಂದರ್ಭದಲ್ಲಿ ಭತ್ತವನ್ನು ಕಟಾವು ಮಾಡಿದ ನಂತರ ಯಾವ ಬೆಳೆಗಳನ್ನು ಬೆಳಿಬೇಕು ಅಂಥೇಳಿ ಭಾಳಷ್ಟು ರೈತರು ಪ್ರಶ್ನೆಯಲ್ಲಿ ಇದ್ದಾರೆ. ಸೊ ಪ್ರಮುಖವಾಗಿ ನಮಗೆ ಇವಾಗ ಇರ್ತಕ್ಕಂಥ ಭತ್ತದಲ್ಲಿ ಇರ್ತಕ್ಕಂಥ ತೇವಾಂಶವನ್ನು ಬಳಸ್ಕೊಳ್ಳಿಕ್ಕೆ ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ಒಂದು ಈ ಎಳ್ಳು ಅಂತಕ್ಕಂಥ ಬೆಳೆ ಇದೆ, ಎಳ್ಳನ್ನು ಬೆಳಿಬೋದು, ಇಲ್ಲ ಉದ್ದನ್ನು ಬೆಳಿಬೋದು, ಹೆಸರನ್ನು ಬೆಳಿಬೋದು, ಇಲ್ಲ ಅಂತಂದರೆ ಜೂನಿಯನ್ನು ಬೆಳಿಬೋದು. ಜೂನಿ ಅಂತಂದರೆ ದಹಿಂಚೆ ಅಂತ ಕರಿತೀವಿ, ದಹಿಂಚವನ್ನು ಬೆಳಿಬೋದು, ಇಲ್ಲ ಪಿಳ್ಳೆ ಬೆಸರೆಯನ್ನು ಕೂಡ ನಾವು ಬಿತ್ತನೆಯನ್ನು ಮಾಡ್ಬೋದು, ಇಲ್ಲ ಟಿಲ್ಲರ್ ಹೊಡೆದು ಏರ್ಚ್ಬೋದು. ಹೀಗಾಗಿ ಇಷ್ಟು ಸಾಕಷ್ಟು ಬೆಳೆಗಳು ಇದ್ದಾವೆ. ಇವುಗಳಲ್ಲಿ ತಮಗೆ ಯಾವುದು ಸೂಕ್ತ ಅಂತಕ್ಕಂಥದ್ದು ಮುಖ್ಯವಾಗಿ ರೈತರು ಏನು ಅಂತಂದರೆ ಭಾಳಷ್ಟು ಎಳ್ಳು ಅದನ್ನು ಬೆಳೀಲಿಕ್ಕೆ, ಮೊನ್ನೆ ನಾನು ಸಿಂಧನೂರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದಾಗೆ ರೈತರು ಮಾಡಿದಾಗ ಕೃಷಿ ಇಲಾಖೆಯಿಂದ, ಸೊ ಎಳ್ಳು ಬೆಳೆದರೆ ಸ್ವಲ್ಪ ಭೂಮಿಯ ಫಲವತ್ತತೆ ಕಮ್ಮಿ ಆಗುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದರು. ಅದು ಯಾವುದು ತೊಂದರೆ ಇಲ್ಲ, ಸೊ ಎಳ್ಳನ್ನು ಬೆಳಿಬೋದು. ಇಲ್ಲಾಂದರೆ ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡಬೇಕು ಅಂತಂದರೆ ದಹಿಂಚ ಅಥವಾ ಜೂನಿ ಅಂತಕ್ಕಂಥದ್ದಿದೆ. ಸೊ ಅದನ್ನು ಎಕರೆಗೆ 10 kg ಟಿಲ್ಲರ್ ಹೊಡೆದು ಬೀಜವನ್ನು ಎರಚಿ ಒಂದು ಸರಿ ನೀರು ಕೊಟ್ಟರೆ ಸಾಕು, ಮತ್ತೊಂದು ಸರಿ ಏನಾದರೂ ನೀರು ಸಿಕ್ಕರೆ ಒಂದೊಂದು ಸರಿ ನೀರು ಹಾಕಿದರೆ ಒಂದು ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ಮತ್ತು ಬೀಜದ ಉತ್ಪಾದನೆಯನ್ನು ಕೂಡ ಮಾಡ್ಕೊಳ್ಬೋದು. ಸರ್ ಇನ್ನೊಂದು ಸರ್. ಹಲೋ ಸರ್, ಹೇಳಿ. ಚಳಿ ಜಾಸ್ತಿ ಇದೆ ಸರ್, ಅದಕ್ಕೆ ಏನು ತೊಂದರೆ ಆಗಲ್ಲ ಸರ್? ಚಳಿ ಜಾಸ್ತಿ ಇದ್ರೆ ಏನು ತೊಂದರೆ ಇಲ್ಲ. ಸೊ ಅದಕ್ಕೆ ಚಳಿ ಬಂತು ಅಂತಂದ್ರೆ ಒಂದು ಇದು ಬೂದಿ ರೋಗ ಬರುತ್ತೆ, ಅಂದ್ರೆ ಪೌಡ್ರಿ ಮಿಲ್ಡ್ಯೂ ಅಂತ ಕರಿತೀವಿ ನಾವು ಎಳ್ಳಿಗೆ. ಸೊ ಅದನ್ನ ಹತೋಟಿ ಮಾಡ್ಕೊಳ್ಬಹುದು. ಆಮೇಲೆ ದೂನಿ ಹೇಳಿರಲ್ಲ ಸರ್, ನಾಟಿ ಆಗತ್ತಿಲ್ಲ ಅಂತ. ಸೊ ಏನಿಲ್ಲ, December 15 ನಂತರ ತಾವು ಹಾಕಿ, ಏನ್ ತೊಂದರೆ ಇಲ್ಲ. ಟಿಲ್ಲರ್ ಹೊಡೆದು ಎರಚಿ ನೀರನ್ನ ಮಾಡಿದ್ನಪ್ಪ ಅಂದ್ರೆ ಏನ್ ಸಮಸ್ಯೆ ಇಲ್ಲ. ಬೆಳೆ ಫಸ್ಟ್ಗೆ ತಾವು ಕೇಳ್ದಂಗೆ ಸ್ವಲ್ಪ ಬೆಳೆ ಕುಂಠಿತ ಆಗುತ್ತೆ, ತದನಂತರ ಅದು ಬೆಳೆ ಚೆನ್ನಾಗಿ ಬರುತ್ತೆ, ಏನ್ ತೊಂದರೆ ಇಲ್ಲ. ನಮಸ್ಕಾರ ಮೇಬೋಬ್ರೆ. ಹೇಳಿ ಸರ್, ತಾವು ಹೇಳ್ತಿದ್ರು ಈಗ ನಮ್ಮ ಅಚ್ಚುಕಟ್ಟು ಪ್ರದೇಶದಲ್ಲಿ ಈ ನೀರಿನ ಅಲಭ್ಯತೆ ಪ್ರಯುಕ್ತ ಬೆಳೆಗಳನ್ನು ರೈತ ಬಾಂಧವರು ಯಾವ ಒಂದು ತಮ್ಮ ಆರ್ಥಿಕ ಒಂದು ಅಭಿರುಚಿಯ ಮೇರೆಗೆ ಅಥವಾ ಒಂದು ಹಿಡುವಳಿ ಮೇಲೆ ತಾವು ಡಿಸೈಡ್ ಮಾಡ್ಬೋದಾ ಹೇಗೆ? ಸೊ ಮಾಡ್ಬೋದು. ಏನು ಅಂತಂದರೆ, ದೊಡ್ಡ ರೈತರು ಹಂಗೆ ಬಿಟ್ಬಿಡ್ತಾರೆ, ಸಣ್ಣ ರೈತರು, ಮಧ್ಯಮ ಗಾತ್ರದ ರೈತ ಬಾಂಧವರು ಒಂದು ಸಾಧ್ಯವಾದಷ್ಟು ಆದಾಯವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳ್ತೀರಿ? ಅವಕಾಶ ಇದೆ ಸರ್, ಏನು ತೊಂದರೆ ಇಲ್ಲ. ಮುಖ್ಯವಾಗಿ ನಾವು ಈ ಭತ್ತವನ್ನು ಆಲ್ಮೋಸ್ಟ್ ಆಲು ಅಂದರೆ ಯಂತ್ರ ಚಾಲಿತ ಟ್ರ್ಯಾಕ್ಟರ್ ಅಂದರೆ ಮೆಷಿನ್ ಕಟ್ಟಿಂಗ್ ಮೆಷಿನನ್ನು ಬಳಸೋದ್ರಿಂದ ಸ್ವಲ್ಪ ತುಳಿತ ಆಗಿರುತ್ತೆ. ಹೊಲದಲ್ಲಿ ಮೆಷಿನ್ ಎಲ್ಲ ಓಡಾಡಿ ಸ್ವಲ್ಪ ತುಳಿತ ಆಗಿರುತ್ತೆ. ಅದಕ್ಕೆ ರೈತರು ಹಾಗೆ ಎರಚೋದ್ರ ಬದಲಿ, ನಾನು ಹೇಳಿದ ಹಾಗೆ ಎಳ್ಳನ್ನು ಎರಚೋದಾಗಲಿ ಅಥವಾ ದಹಿಂಚ ಎರಚೋದಾಗಲಿ ಪಿಳ್ಳೆ ಪಿಸರೆ ಎರಚೋದಾಗಲಿ ಇಂಥದನ್ನು, ಅಥವಾ ಈಗ ಸಾಮಾನ್ಯವಾಗಿ ನಾವು ಕೊತ್ತಂಬರಿಯನ್ನು ಕೂಡ ಭಾಳಷ್ಟು ರೈತರು ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಕೊತ್ತಂಬರಿಯನ್ನು ಕೂಡ ಎರಚ್ತಾರೆ. ಸೊ ಅವರವರ ಒಂದು ಕ್ಷೇತ್ರಕ್ಕೆ ಅನುಗುಣವಾಗಿ ಹೊಲದ್ದು ಯಾವ ರೀತಿಯಾಗಿ ತಯಾರಿದೆ ಅಥವಾ ಭಾಳ ಟ್ರ್ಯಾಂಪ್ಲಿಂಗ್ ಅಂತ ಕರಿತೀವಿ, ಮೆಷಿನ್ ಓಡಾಡಿ ಗಟ್ಟಿಯಾಗಿರುತ್ತೆ, ಅದನ್ನು ನೋಡಿಕೊಂಡು ಒಂದ್ಸರಿ ಟಿಲ್ಲರ್ ಹೊಡ್ಕೊಂಡು ಸಾಧ್ಯವಾದಷ್ಟು ನಮ್ಮ ರೈತರ ಪ್ರಕಾರ ಜನವರಿ ಒಳಗೂ ಒಂದು ನೀರು ಸಿಗ್ಬೋದು ಅಂತ ಹೇಳ್ತಾರೆ, ಒಂದು ಅಥವಾ ಎರಡು ನೀರು ಸಿಗುತ್ತೆ. ಅಂತ ಸಂದರ್ಭದಲ್ಲಿ ಆ ನೀರನ್ನ ಬಳಸ್ಕೊಂಡು ಅಕಸ್ಮಾತ್ ನೀರು ಸಿಗಲಿಲ್ಲ ಅಂದ್ರೂ ಸಹ ಟಿಲ್ಲರ್ ಹೊಡೆದು ಸ್ವಲ್ಪ ಬೀಜವನ್ನು ಇರ್ತಕ್ಕಂಥ ಹಸಿನಲ್ಲೇ ನಾವು ಎರಚಬಹುದು. ಇಲ್ಲ ಅಂತಂದ್ರೆ ಸೂಪರ್ ಸೀಡರ್ ಅಂತ ಬಂದಿದೆ, ಒಂದು ಮೆಷಿನ್ ಸೂಪರ್ ಸೀಡರ್ ಅಂತ ಬಂದಿದೆ. ಆ ಸೂಪರ್ ಸೀಡರ್ ಮೆಷಿನ್ನಿಂದನೂ ಕೂಡ ನಾವು ಇರ್ತಕ್ಕಂಥ ಏನು ಹೇಗೆ ಭೂಮಿ ಇದೆಯೋ ಆಮೇಲೆಲ್ಲ ಕಟಾವು ಮಾಡ್ಕೊಂಡಾದ್ಮೇಲೆ ಅದೇ ಒಂದು ಇದರಲ್ಲಿ ನಾವು ಸೂಪರ್ ಸೀಡರ್ನಿಂದ ಕೂಡ ಬೀಜವನ್ನು ಬಿತ್ತನೆ ಮಾಡ್ಬೋದು. ಡಾಕ್ಟರ್ ಹಂಚನಾಳ್ ಅವರು, ಈಗ ರೈತ ಬಾಂಧವರು ಸದ್ಯದಲ್ಲಿ ಹಿಂಗಾರಿಯಲ್ಲಿ ಕಡಲೆಯನ್ನು ಹಾಕೊಂಡಿದ್ದಾರೆ, ಜೊತೆಗೆ ಮೆಣಸಿನಕಾಯಿ ಮುಖ್ಯವಾಗಿರುವಂಥದ್ದು ಈ ನಮ್ಮ ಕೃಷ್ಣಾ ಭಾಗದಲ್ಲಿ, ದೇವದುರ್ಗ ಆಗಿರ್ಬೋದು, ಲಿಂಗಸೂರು ಭಾಗದಲ್ಲಿ, ಜೊತೆಗೆ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಈಗ ಬೋರ್ವೆಲ್ ಇದ್ದಂಥವರು ಮೆಣಸಿನಕಾಯಿ ಹಾಕೊಂಡಿದ್ದಾರೆ. ಏನು ಸಮಸ್ಯೆಗಳು ತಾವು ಕ್ಷೇತ್ರ ಮಟ್ಟದಲ್ಲಿ ನೋಡ್ತಾ ಇದ್ದೀರಿ? ಈಗ ಹಿಂಗಾರಿಯಲ್ಲಿ ನೀವು ಹೇಳ್ದಂಗೆ ಅಲ್ಲಲ್ಲಿ ಸ್ವಲ್ಪ ಕಡಲೆ ಇದೆ, ಆಮೇಲೆ ಅದನ್ನ ಬಿಟ್ಟರೆ ತೊಗರಿ ಇನ್ನೂ ಸ್ವಲ್ಪ ಯಾರೋ ಲೇಟಾಗಿ ಬಿತ್ತನೆ ಮಾಡಿದವರು ತೊಗರಿ ಇನ್ನೂ ಸ್ವಲ್ಪ ಹಸಿರಿದೆ. ಇವೆರಡು ಬೆಳೆಗಳಲ್ಲಿ ಮುಖ್ಯವಾಗಿ ಕಾಯಿ ಕೊರಕದ ಬಾಧೆ ಕಂಡು ಬರ್ತದೆ. ನಾವು ಹೆಲಿಕೋರ್ಪ ಅಂತ ಏನು ಕರಿತೀವಿ, ಹಸಿರು ಕೀಡೆ ಅಂತ ರೈತರು ಏನು ಕರೀತಾರೆ, ಅದ್ರ ಬಾಧೆ ಸ್ವಲ್ಪ ಕಂಡು ಬರ್ತದೆ. ಈ ಕಡಲೆಯಲ್ಲಿ ಅದ್ರ ಬಾಧೆ ಕಂಡು ಬಂದಲ್ಲಿ ಈಗ ಒಂದರಿಂದ ಎರಡು ಸಿಂಪಡಣೆಯಲ್ಲಿ ನಾವು ಅದನ್ನು ಹತೋಟಿ ಮಾಡ್ಬೋದು. ಮೊದಲನೇದು ಈಗ ಹೂ ಬಿಡ್ತಾ ಇದೆ, ಕಡಲೆಯಲ್ಲಿ ಹೂ ಬಿಡ್ತಾ ಇದೆ, ಕಾಯಿ ಹಿಡಿತಾ ಇದೆ, ಈಗ ಸ್ವಲ್ಪ ಅದು ಬರ್ಬೋದು. ಇತ್ತೀಚೆಗೆ ನಾವು ಹಸಿರು ಕೀಡೆ ಭಾಳಷ್ಟು ಕಡಿಮೆ ಆಗಿದೆ, ಮೊದಲು ಹತ್ತಿಯಲ್ಲಿ ಬರ್ತಿತ್ತು, ಈಗ ಅದರಲ್ಲಿ ಭಾಳಷ್ಟು ಕಡಿಮೆ ಆಗಿದೆ. ಹೀಗಾಗಿ ಇದರಲ್ಲಿನೂ ಭಾಳಷ್ಟು ಬರಲಿಕ್ಕಿಲ್ಲ ಅಂತಿದೆ. ಈ ಚಳಿ ಮಳೆ ಜಾಸ್ತಿ ಆಗಿರೋದ್ರಿಂದ ಈ ವರ್ಷ ಕೀಟದ ಬಾಧೆ ಅಷ್ಟೊಂದು ಕಂಡು ಬರ್ತಾ ಇಲ್ಲ. ಹೀಗಾಗಿ ಕಂಡು ಬಂದರೆ ರೈತರು ಅಟ್ಲೀಸ್ಟು ಒಂದು ಮೀಟ್ರಲ್ಲಿ ಅಟ್ಲೀಸ್ಟ್ ಒಂದು ಕೀಡೆ ಕಂಡು ಬಂತು ಅಂದರೆ ಅದಕ್ಕೆ ರೈತರು ಸಿಂಪಡಣೆಯನ್ನು ಕೈಗೊಳ್ಬೋದು. ನಾವು ಹೆಚ್ಚಾಗಿ ರೈತರಿಗೆ ಈಗೆಲ್ಲ ಏನು ಹೇಳ್ತೀವಿ ಅಂದರೆ ಸಮಗ್ರ ಕೀಡೆ ಕೀಡೆ ನಿರ್ವಹಣೆಯಲ್ಲಿ ಆದಷ್ಟು ನಮ್ಮ ಕೃಷಿ ವಿಶ್ವದಲ್ಲಿ ಸಿಗ್ತಕ್ಕಂಥ ಜೈವಿಕ ಕೀಟನಾಶಕಗಳನ್ನು ಉಪಯೋಗಿಸ್ರಿ ಅಂತ ಭಾಳಷ್ಟು ರೈತರು ಹೇಳ್ತಾ ಇದ್ದೀವಿ. ಈಗಲೂ ಚಳಿಗಾಲ ಇರೋದ್ರಿಂದ ವಾತಾವರಣದಲ್ಲಿ ತೇವಾಂಶ ಬಹಳ ಇದೆ, ಹೀಗಾಗಿ ನಮ್ಮಲ್ಲಿ ಸಿಗ್ತಕ್ಕಂಥ ಈ ಮೆಟ್ರೈಜರ್ ಮನ್ಸಫ್ಲಿ ಅಂತಿದೆ, ಬೇವೇರಿ ಅಂತಿದೆ, ಇವುಗಳನ್ನು ರೈತರು ಬಳಸ್ಬೋದು. ಇದು ಭಾಳಷ್ಟು ಚೀಪಾಗಿಯೂ ಸಿಗ್ತದೆ ಯೂನಿವರ್ಸಿಟಿಯಲ್ಲಿ. ಆಮೇಲೆ ಇತ್ತೀಚೆಗೆ ನಮಗೆ ಯೂನಿವರ್ಸಿಟಿಯಲ್ಲಿ ಫೆರಮೋನ್ ಟ್ರಾಪ್ಸ್ ಸಹ ಸಿಗ್ತಾ ಇದ್ದಾವೆ, ಹೆಲಿಕೋರ್ಪ ಟ್ರಾಪ್ಸ್, ಅದನ್ನು ಸಹ ಎಕರೆಗೆ ಒಂದು ಎರಡರಿಂದ ಮೂರಷ್ಟು ಹಾಕೊಂಡ್ರೆ ರೈತರಿಗೆ ಮಾನಿಟರಿ ಮಾಡೋಕ್ಕೆ ಈಸಿ ಆಗ್ತದೆ. ಒಂದು ಕರೆ ಇದೆ. ಓಕೆ, ಹಲೋ ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸಿಂಧನೂರು ತಾಲೂಕಿನ ಎಲೆಕುಡ್ಲಿ. ನೋಡಿ ಸರ್, ಕೂಡ ಸಿಂಧನೂರು ತಾಲೂಕಿನ ರೈತ ಬಾಂಧವರು, ಹೇಳಿ ನಿಮ್ಮ ಹೆಸರು? ಸರ್ ನಮ್ಮ ಸುರೇಶ್ ಅಂತ. ಸುರೇಶ್, ಕೇಳಿ ಪ್ರಶ್ನೆ ಕೇಳಿ. ಸರ್ ಇವಾಗ ಭತ್ತ ಕಟಾವ್ ಮಾಡಿದ್ರ ಇವಾಗ ನೆಕ್ಸ್ಟ್ ಯಾವ ಬೆಳೆ ಹಾಕ್ಲಿ ಸರಿಯಾಗಿರ್ತಾರೆ? ಈಗಾಗಲೇ ನಾನು ಹೇಳ್ತಾ ಇದ್ದೆ, ಭತ್ತವ ಕಟಾವು ಅಂದಮೇಲೆ ತಾವು ಏನಾದರೂ ಮೆಷಿನ್ನಿಂದ ಭತ್ತವನ್ನು ಕಟಾವು ಮಾಡಿದ್ರಿ ಅಂದರೆ ಸ್ವಲ್ಪ ಹೊಲ ತುಳಿತ ಆಗಿರುತ್ತೆ. ಸೊ ಅದನ್ನು ಟಿಲ್ಲರ್ ಹೊಡ್ಕೊಂಡು ಅಂದರೆ ಟ್ರ್ಯಾಕ್ಟರ್ ಚಾಲಿತ ಟಿಲ್ಲರನ್ನು ಹೊಡ್ಕೊಂಡು ಅದರಲ್ಲಿ ನೀವು ಜೂನಿಯನ್ನು ಅಂದರೆ ದಹಿಂಚವನ್ನು ಎರಚ್ಬೋದು ಎಕರೆಗೆ 10 ಕೆಜಿ ಅಂತೆ, ಇಲ್ಲ ಪಿಳ್ಳೆ ಪಿಸರೆಯನ್ನು ಕೂಡ ಎರಚ್ಬೋದು, ಒಂದು ನೀರನ್ನು ಕೊಟ್ಟರೆ ಸಾಕು. ಇಲ್ಲಪ್ಪ ನನಗೆ ಒಂದು ನೀರು ಅಥವಾ ಎರಡು ನೀರು ಸಿಕ್ತಿತ್ತು ಅಂದರೆ ಎಳ್ಳನ್ನು ಕೂಡ ಬಿತ್ತನೆ ಮಾಡ್ಬೋದು. ಶ್ವೇತ ಅಂತಕ್ಕಂಥ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಶ್ವೇತ ಅಂತಕ್ಕಂಥ ಒಂದು ತಳಿ ಇದೆ, ಅದನ್ನು ಎಕರೆಗೆ 2 ಕೆಜಿ ಅಂತೆ ನಾವು 1 ಕೆಜಿ ಅಂತೆ ಎಕರೆಗೆ 1 ಕೆಜಿ ಬೀಜವನ್ನು ನಾವು ಬಿತ್ತನೆ ಮಾಡ್ಬೋದು. ಬಿತ್ತನೆ ಮಾಡಬೇಕಾಗಿತ್ತು ಅಂತಂದರೆ ಅಕಸ್ಮಾತ್ ನೀವು ಟಿಲ್ಲರ್ ಹೊಡ್ಕೊಂಡು ಹೊಲವನ್ನು ರೋಟರ್ ಹಿಡ್ಕೊಂಡು ನಂತರ ಬೋದನ್ನು ಬಿಟ್ಕೊಂಡು ಬೋದಿನಲ್ಲಿ ಸಾಲಿಂದ ಸಾಲಿಗೆ 1.5 ಅಡಿ ಅಥವಾ 1 ಅಡಿ ಅಂತ ಹೇಳ್ತೀವಿ ಆದರೂ ಕೂಡ 1.5 ಅಡಿಯನ್ನು ಬಿಟ್ಕೊಂಡು ನಾವು ಬೀಜವನ್ನು ಊರಿಸ್ಬೋದು. ಆ ಬೀಜ ಬರೀ ಎಳ್ಳು ಬೀಜನ ಅಷ್ಟೇ ಊರಬಾರ್ದು, ಅದರ ಜೊತೆಗೆ 1 ಕೆಜಿ ಎಳ್ಳು 3 ಕೆಜಿ ಮರಳನ್ನು ಮಿಕ್ಸ್ ಮಾಡಿಕೊಂಡು ನಾವು ಬೀಜವನ್ನು ಊರ್ಬೋದು ಅಥವಾ ಬಿತ್ತನೆ ಮಾಡ್ಬೋದು. ಇಲ್ಲ ಎರಚೋದಾದ್ರೆ ಒಂದು ಎಕರೆಗೆ 1.6 kg ಅಂದ್ರೆ 1600 grams ಅಥವಾ 2 kg ಬೀಜವನ್ನ 3 kg ಮರಳಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಎರಚಿ ಅದನ್ನ ನೀರನ್ನ ಮಾಡ್ಬೋದು, ಅಂದ್ರೆ ಅದೊಂದು ಮಾಡ್ಬೋದು. ಇಲ್ಲ ಅಂತಂದ್ರೆ ಈಗ ಹೆಸರು ಉದ್ದು ಅಂತಕ್ಕಂಥದ್ದಿದೆ, ಅದನ್ನು ಕೂಡ ನಾವು ಬಿತ್ತನೆ ಮಾಡ್ಬೋದು. ಹೆಸರಿನಲ್ಲಿ ಅಂದರೆ TRC RM 147 ಅಂತಕ್ಕಂಥ ಒಂದು ತೊಡೆ ಇದೆ. ಸೊ ಅದನ್ನು ಎಕರೆಗೆ ನಾವು 6 kg ಹಂಗೆ ಬೀಜವನ್ನು ಬಿತ್ತನೆಯನ್ನು ಕೂಡ ಮಾಡ್ಬೋದು, ಸಾಲಿನಿಂದ ಸಾಲಿಗೆ 1 ಅಡಿ ಅಂತ ಇದ್ದು. ಮತ್ತು ಈಗ ಭಾಳಷ್ಟು ಜನ ರೈತರು ಕೇಳ್ತಿರ್ತಾರೆ ಭತ್ತದ ಗದ್ದೆನಲ್ಲಿ ಯಾವುದೇ ಒಂದು ಬೀಜವನ್ನು ನಾವು ಬಿತ್ತನೆ ಮಾಡಬೇಕು ಅಂತಂದರೆ, ಸೊ ಈಗ ಮುಂಗಾರಿನಲ್ಲಿ ಬಿತ್ತಿರ್ತಕ್ಕಂಥ ಭತ್ತದ ಬೀಜಗಳು ಮತ್ತೆ ಪುನಃ ನೀರು ಕೊಟ್ಟ ಕೂಡಲೇ ಭಾಳಷ್ಟು ಹುಡ್ತವೆ, ಅದು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಟಿಲ್ಲರ್ ಹೊಡ್ಕೊಂಡು ರೋಟವೇಟರ್ ಹೊಡ್ಕೊಂಡು ಸೊ ಬಿತ್ತನೆ ಮಾಡಿ ಬಿತ್ತಿದ ದಿವಸ ಅಥವಾ ಮರು ದಿವಸ ಸ್ಟಾಂಪ್ ಎಕ್ಸ್ಟ್ರಾ ಅಂತೇಳಿ, ಪೆಂಡೆಮಿಥಲಿನ್ ಎಕ್ಸ್ಟ್ರಾ ಅಂತೇಳಿ 38.7 CS ಅಂತಕ್ಕಂಥ ಒಂದು ಕಳೆನಾಶಕ ಇದೆ, ಅದನ್ನು 700 ml ಪ್ರತಿ ಒಂದು 300 ಲೀಟ್ರ್ ನೀರಿನಲ್ಲಿ ಸೇರಿಸ್ಕೊಂಡು ನಾವು ಸಿಂಪರಣೆ ಮಾಡೋದ್ರಿಂದ ಕಳೆಗಳ ಹತೋಟಿಯನ್ನು ಮಾಡ್ಬೋದು. ಆದರೆ ಇವಾಗ ಹೆಸರು ಉದ್ದು ಬೆಳೆದಾಗ ಏನಾಗುತ್ತೆ, ಸ್ವಲ್ಪ ರಸ ಇರತಕ್ಕಂಥ ಹುಳುಗಳು ಜಾಸ್ತಿ ಬರ್ತವೆ, ಮತ್ತು ಅದಕ್ಕೆ ಯೆಲ್ಲೋ ಮೊಸಾಯಿಕ್ ಡಿಸೀಸ್ ಅಂತೇಳಿ ಹಳದಿ ರೋಗ ಅಂತ ಬರುತ್ತೆ. ಸೊ ಅದನ್ನು ತಾವು ಸ್ವಲ್ಪ ಹತೋಟಿಯನ್ನು ಮಾಡಿಕೊಂಡ್ರೆ ಎಕರೆಗೆ 1-3 quintal ಇಳುವರಿಯನ್ನು ಕೂಡ ಪಡ್ಕೊಳ್ಬೋದು. ಇನ್ನು ಉದ್ದಿನಲ್ಲಿ TRC RU 22 ಅಂತಕ್ಕಂಥ ಒಂದು ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ತಳಿ ಇದೆ, ಅಥವಾ ಬೇರೆ ಖಾಸಗಿಯ ಬೀಜಗಳು ಕೂಡ ಇದ್ದಾವೆ, ಖಾಸಗಿ ಕಂಪ್ನಿಯ ಬೀಜಗಳು ಕೂಡ ಇದ್ದಾವೆ, ಅವುಗಳನ್ನು ಕೂಡ ನಾವು ಬಿತ್ತನೆ ಮಾಡ್ಬೋದು. ನಾವು ಅದಷ್ಟೇ ಅಲ್ಲದೇ ಈಗ ಅಕಸ್ಮಾತ್ ನಮಗೆ ಇಳುವರಿ ಬರಲಿಲ್ಲ ಅಂತ ರೈತರು ಯೋಚನೆ ಮಾಡೋದು ಬೇಡ. ಹೆಸರು ಉದ್ದು ಬಿತ್ತಿದಾಗೆ ನಮಗೆ ಇಳುವರಿ ಬರಲಿಲ್ಲ ಅಂತ ಚಿಂತೆ ಮಾಡೋದು ಬೇಡ. ಅಕಸ್ಮಾತ್ ಇಳುವರಿ ಬರಲಿಲ್ಲ ಅಂದ್ರೂ ಕೂಡ ಸ್ವಲ್ಪ ಭೂಮಿ ಒಣಗಿತು ಅಂತಂದರೆ ಅದನ್ನು ರೋಟವೇಟರ್ನಿಂದ ಹೊಲದಲ್ಲಿ ಹೊಡೆದ್ರೆ ಹೊಲದ ಫಲವತ್ತತೆ ಜಾಸ್ತಿ ಆಗುತ್ತೆ, ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ. ಸೊ ಮುಂದಿನ ಒಂದು ಮುಂಗಾರಿನಲ್ಲಿ ಭತ್ತವನ್ನು ಬೆಳೆದಾಗ ಒಂದು ಹೆಚ್ಚಿನ ಇಳುವರಿಯನ್ನು, ಸುಮಾರು 1-1.5 quintal ಹೆಚ್ಚಿನ ಭತ್ತದ ಇಳುವರಿಯನ್ನು ಪಡ್ಕೊಳ್ಬೋದು. ಮತ್ತು ಭೂಮಿ ಸೌಳು ಮತ್ತು ಜೌಳು ಆಗ್ತಕ್ಕಂಥದ್ದು, ದೈಂಚ ವಿಶೇಷವಾಗಿ ದೈಂಚವನ್ನು ಬೆಳೆದಾಗ, ಪಿಳ್ಳೆ ಪೆಸರೆ ಬೆಳೆದಾಗ ಏನಾಗುತ್ತೆ ಅಂದರೆ ಅದು ಬೆಳೆದು 50-55 ದಿವಸದ ನಂತರ, ಅಂದರೆ ಹುಟ್ಟಿದ 50-55 ದಿವಸದ ನಂತರ ನಾವು ರೋಟೋವೇಟರ್ನಿಂದ ಹೊಲದಲ್ಲಿ ಹೊಡೆದಾಗ ಹೊಲದ ಫಲವತ್ತತೆ ಜಾಸ್ತಿ ಆಗುತ್ತೆ, ಮತ್ತೆ ನಮಗೆ ಮುಂದಿನ ಬೆಳೆಗಳನ್ನು ಕೂಡ ಚೆನ್ನಾಗಿ ಬೆಳ್ಕೊಳ್ಬಹುದು ಸರ್. ಧನ್ಯವಾದಗಳು ಸುರೇಶ್ ಅವರು, ನಮಸ್ಕಾರ ಕರೆ ಮಾಡಿದ್ದೀವಿ. ಡಾಕ್ಟರ್ ಎಸ್ ಜಿ ಹೆಂಚನಾಳ್ ಅವರೇ, ತಾವು ಹೇಳಿದಂಗೆ ಈಗ ಇದು ಒಂದು ನಮ್ಮ ಹತ್ತಿ ಬಿಡಿಸಿದೆ ರೈತ ಬಾಂಧವರು, ಈಗ ಮಾರ್ಕೆಟಲ್ಲಿ ಕೂಡ ಹೋಗ್ತಾ ಇದ್ದಾರೆ, ಕೆಲವೊಬ್ಬ ರೈತರು ಕುಳೆ ಬೆಳೆಯನ್ನು ಬೆಳೀತಿರ್ತಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗ? ಯಾಕಂತಂದ್ರೆ ಹತ್ತಿ ಬಿಡಿಸಿದ ನಂತರ ರೈತ ಬಾಂಧವರು ವಹಿಸಬೇಕಾದಂಥ ಕ್ರಮಗಳು ಬಹಳ ಇದ್ದಾವೆ. ಈಗ ಅದೇ ಹತ್ತಿ ಆಲ್ಮೋಸ್ಟ್ ರೈತರು 90% ರೈತರು ಹತ್ತಿ ಬಿಡಿಸಿದ್ದಾರೆ. ಈಗ ಹತ್ತಿ ಬಿಡಿಸಿದ ರೈತರಿಗೆ ಏನು ಹೇಳ್ಬೇಕಂದ್ರೆ, ಈಗ ಗುಲಾಬಿ ಕಾಯಿ ಕೊರಕದ ಬಾಧೆ ಒಂದು ಕರೆ ಇದೆ. ಹಲೋ, ನಮಸ್ಕಾರ ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ರಿ? ತಮ್ಮ ಹೆಸರು ಸರ್? ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ಸರ್? ನಾವು ಮಾನ್ವಿ ತಾಲೂಕು ಜೂಕೂರು ಗ್ರಾಮದಿಂದ ಭೀಮನಗೌಡ ಪಾಟೀಲ್ ಸರ್. ಭೀಮನಗೌಡ ಪಾಟೀಲ್ ಅವರು, ಕೇಳಿ ಪ್ರಶ್ನೆ ಕೇಳಿ ಸರ್. ಈಗ ಅಚ್ಚುಕಟ್ಟು ಪ್ರದೇಶ ಅಂದ್ರೆ ತುಂಗಭದ್ರ ಒಂದು, ಈಗ ಮಳೆಗಾಲ ಭತ್ತ ಎಲ್ಲ ಬಂದ್ಬಿಟ್ಟಿದ್ರೆ ಸರ್ ನಮ್ಗೆ, ಈಗ ಬೇಸಿಗೆ ಬೆಳೆ ಅಂತೂ ಇಲ್ಲ ಅಂತ ಹೇಳಕತ್ತಾರೆ, ಡ್ಯಾಮ್ ಏನ್ ರಿಪೇರ್ ಮಾಡ್ತಾ ಇದೀವಿ, ಹೌದು ಕೆಸ್ಗೆ ಗೇಟ್ಗಳು ರಿಪೇರ್ ಮಾಡ್ತಾ ಇದೀವಿ, ಹೊಸವಾಗಿ ಕೊಲಿಸ್ತೀವಿ ಅಂತ ಹೇಳಿ ಬೇಸಿಗೆ ಬೆಳೆಯಲ್ಲಿ ಹಾಕಬಾರ್ದು ಅಂತ ಹೇಳಿಬಿಟ್ಟಿದ್ದಾರ್ರಿ. ಹೌದು ನೋಡ್ರಿ, ಹೌದು. ಈಗ ರೈತರಿಗೆ ಬೇಸಿಗೆಯಲ್ಲಿ ಬೆಳೆ ಇಲ್ಲ ಸರ್, ಈಗ ಬೆಳೆದಂತ ಕವಳೆ ಬೀಜಗೆ ಸುತೆ ರೇಟ್ ಇಲ್ದಂಗ ಆಗ್ಬಿಟ್ರೆ ಸರ್. ಹೌದು, ಇದಕ್ಕೆ ರೈತರಿಗೆ ಒಂದು ಪರಿಹಾರ ಏನಿದೆ ಸರ್? ಈಗ ಅದು ಇಲಾಖೆ, ಮಾರುಕಟ್ಟೆ ಇಲಾಖೆ ಆಗಿರ್ಬೋದು, ಇದು ನಮ್ಮ ಮಾಹಿತಿಗಾಗಿ, ಈಗ ಭತ್ತದ ನಂತರ ತಾವು ಹೊಲವನ್ನು ಹಾಗೆ ಬಿಡೋ ಬದಲು ಏನಾದರೂ ಮಾಡಿದರೆ ನಿಮಗೆ ಏನು ಬೆಳೆಗಳನ್ನು ಹಾಕಿದರೆ ಒಂದು ಒಳ್ಳೆಯ ಮಧ್ಯಮಾವಧಿ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತವಂಥದ್ದು ಮಾಹಿತಿ. ಹೌದ್ರಿ? ಹಾಂ, ಈಗ ಯಾಕಂತಂದ್ರೆ ತಾವು ಹೊಳೆ ದಂಡೆ ಮೇಲೆ ಇದ್ರಿ ಕಾಣುತ್ತೆ. ಹಾಂ, ಇರುವಂತಹ ಒಂದು ತೇವಾಂಶವನ್ನು ಹಾಗೆ ಬಿಡೋದ ಬದಲು ಈಗ ತಾವು ಕೇಳಿರ್ಬೇಕು ಸರ್ ಹೇಳಿದಂಗೆ, ಈಗ ಎಳ್ಳು, ಉದ್ದು, ಹೆಸರು, ಡಯಾಂಚ, ಪಿಳ್ಳೆ ಪೆಸರು ಇವುಗಳನ್ನು ಹಾಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳಿ. ಹೌದ್ರೆ? ಅದಂತೂ ಬೆಳೆದಲ್ಲಿ ಬಿಟ್ರೆ ಸರ್, ನಮ್ಮ ಹೊಲಗಳು ಎಲ್ಲ ಜೇಕ್ ಬಂದ್ಬಿಟ್ಟದ ಸರ್, ಭತ್ತ ಹಾಕಿ ಜೇಕ್ ಬಂದಿದೆ, ಅದು ಬೆಳೆಯಲ್ಲ ಸರ್. ಈಗ ನಮ್ಮ ಒಂದು ಕೇಳಿ, ಹಸಿರು ಗೊಬ್ಬರಕ್ಕೆ ಭೀಮನಗೌಡ್ರೆ ನಮಸ್ಕಾರ. ಗೌಡ್ರು ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಊರಿಗೆ ಬಂದಿದ್ವಿ, ಏನಿಲ್ಲ, ಅಲ್ಲಿ ಸವಳು ಜಾಸ್ತಿ ಇತ್ತು ಅಂತಂದರೆ ಸಾಧ್ಯವಾದಷ್ಟು ತಾವು JCBಯಿಂದ ಹೊಲಸುತ್ತಲೂ ಸ್ವಲ್ಪ JCBಯಿಂದ ಬಸಿಗಾಲುವೆ ತೆಗೆದು ಒಳ್ಳೆಯದು. ಎರಡನೇದು, ಸಾಧ್ಯವಾದರೆ ಕುರಿಗಳನ್ನು ನಿಲ್ಲಿಸ್ತಕ್ಕಂಥದ್ದು ಒಂದು ಒಳ್ಳೆಯದು, ಸವಳನ್ನು ಕಮ್ಮಿ ಮಾಡ್ಬೋದು. ಮಾಡಿದ್ವಿ ಸರ್, ಕುರಿಗಳನ್ನ ನಿಂದ್ರಿಸ್ಬೇಕಂತ ಮಾಡಿದ್ವಿ ಸರ್. ಹಾ, ಅದು ಬಹಳ ಒಳ್ಳೇದು. ಆಮೇಲೆ ಎರಡನೇದು ಅಂತಂದ್ರೆ, ನಮಗೆ ಸಾಧ್ಯವಾದ್ರೆ ನಮ್ಮ ಆಂಧ್ರ ರೈತರಲ್ಲಿ ತಿಪ್ಪೆ ಗೊಬ್ಬರ ಸಿಗುತ್ತೆ, ಇಲ್ಲ ಗೋಶಾಲೆನಲ್ಲಿ ತಿಪ್ಪೆ ಗೊಬ್ಬರ ಸಿಗುತ್ತೆ, ತಿಪ್ಪೆ ಗೊಬ್ಬರವನ್ನ ಹೊಲದಲ್ಲಿ ಹಾಕ್ಬೋದು. ಮತ್ತೊಂದು ಏನು ಅಂತಂದ್ರೆ, ಈಗ ಜೂನಿ ಅಂತ ಕರಿತೀವಿ ಅಥವಾ ಇಂಗ್ಲಿಷ್ನಲ್ಲಿ ದಹಿಂಚ ಅಂತ ಕರಿತೀವಿ, ದಹಿಂಚನ ನಾವು ಇರ್ತಕ್ಕಂಥ ಒಂದು ತೇವಾಂಶದಲ್ಲೇ ನಾವು ಅದನ್ನ ಟಿಲ್ಲರ್ ಹೊಡೆದು ಎರಚಿದ್ವಿ ಅಂತಂದ್ರೆ ಅದು ಬರುತ್ತೆ. ಸುಮಾರು ಒಂದು 50-55 ದಿವಸಕ್ಕೆ ಒಂದು 2-3 ಅಡಿಯಷ್ಟು ಬೆಳೆಯುತ್ತೆ. ಅದನ್ನ ಒಂದು ಹೂ ಬಿಟ್ಟಾಗ ಹೊಲದಲ್ಲಿ ರೋಟೋವೇಟರ್ನಿಂದ ಸೇರಿಸಿದ್ರು ಆಯ್ತು, ಇಲ್ಲ ಬೆಳಗಾಂ ಕುರುಗಾರಗಳಿಗೆ ಮೇಯಿಸ್ಲಿಕ್ಕೆ ಕೂಡ ಕೊಟ್ಟನೆಪ್ಪ ಅಂದ್ರೆ ಎಕರೆಗೆ 6-8,000 ರೂಪಾಯಿ ಅವ್ರು ಕೊಡ್ತಾರೆ ಬೆಳಗಾಂ ಕುರುಗಾರರು. ಸೊ ಕುರಿಯನ್ನು ಮೇಯಿಸಿ ನಮಗೆ ಕುರಿ ಹಿಕ್ಕಿನೂ ನಿಲ್ಲುತ್ತೆ, ಅದರ ಮೂತ್ರನೂ ಕೂಡ ಹೊಲದಲ್ಲಿ ಬೀಳುತ್ತೆ, ಪ್ಲಸ್ ನಮಗೆ ಹೊಲದ ಏನು ದೈಂಚ ಬೆಳೆದಾಗ ಬೇರುಗಳಲ್ಲಿ ಗಂಟುಗಳಿರ್ತವೆ, ವಾತಾವರಣದಲ್ಲಿ ಸುಮಾರು 78% ಸಾರಜನಕ ಪುಕ್ಸೇಟೆಯಾಗಿ ಸಿಗುತ್ತೆ. ಆ ಸಾರಜನಕವನ್ನು ಈ ದೈಂಚ ಮತ್ತು ಪಿಳೆಪೆಸರೆಯನ್ನು ಬೇರುಗಳ ಗಂಟುಗಳಲ್ಲಿ ಬೇರಿನಲ್ಲಿ ಗಂಟು ಇರೋದ್ರಿಂದ ನೈಟ್ರೋಜಿನೈಸ್ ಅಂತಕ್ಕಂಥ ಒಂದು ಎಂಜೈಮ್ ಇರೋದ್ರಿಂದ ಆ ಒಂದು ಸಾರಜನಕವನ್ನು ಸ್ಥಿರೀಕರಿಸ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ತಾವು ಕುರಿ ನಿಲ್ಲಿಸೋದು, ತಿಪ್ಪೆ ಗೊಬ್ಬರ ಹಾಕೋದು ಅಥವಾ ಹಸಿರೆಲೆ ಗೊಬ್ಬರಗಳನ್ನು ಬೆಳೆದು ಹೊಲದಲ್ಲಿ ಸೇರಿಸೋದ್ರಿಂದ ಹೊಲದ ಫಲವತ್ತತೆಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೂ ಅನುಕೂಲ ಆಗುತ್ತೆ. ಗೌಡ್ರಿ ಓಕೆ ಸರ್, ಇನ್ನೊಂದು ಕ್ವಶನ್ ಇದೆ ಸರ್. ಕೇಳಿ ಕೇಳಿ. ಈಗ ನಮ್ಮ ಹೊಲದಲ್ಲಿ ನಮ್ಮ ಹೊಲದ ಮೇಲೆ ಒಂದು ಮಸಾರಿ ಕೆಂಪು ಭೂಮಿ ಇದೆ ಸರ್. ಆ ಹೊಲದಲ್ಲಿ ಒಂದು 10 ಎಕರೆ ಹೊಲ ಮೆಕ್ಕೆಜೋಳ ಹಾಕಿದ್ದಾರೆ ಸರ್. ಅದು ಒಂದು ಕಳೆನಾಶಕ ಬಂದಿದಂತಲ್ಲ ಸರ್. ಅದು ಏನಂದ್ರೆ ಬಿತ್ತಿದ ದಿವಸ ಅಥವಾ ಮರು ದಿವಸ ಮೆಕ್ಕೆಜೋಳದಲ್ಲಿ ಸ್ಟಾಂಪ್ ಎಕ್ಸ್ಟ್ರಾ ಅಂತ ಇದೆ, 700 ml ಪ್ರತಿ 300 ಲೀಟರ್ ನೀರಿನಲ್ಲಿ ಸೇರಿಸ್ಕೊಂಡು ನಾವು ಬಿತ್ತಿದ ದಿವಸ ಅಥವಾ ಮರು ದಿವಸ ಸಿಂಪಡಣೆ ಮಾಡ್ಬೋದು. ಆಮೇಲೆ ಮೆಕ್ಕೆಜೋಳ 20-25 ದಿವಸದ ಬೆಳೆ ಇದ್ದಾಗ ಟೆಂಬೋಟ್ರಿಯಾನ್ ಅಂತಕ್ಕಂಥದ್ದು ಒಂದು ಕಳೆನಾಶಕ ಬಂದಿದೆ. ಅಂದರೆ ಕಳೆಯ ಹುಟ್ಟಿದ ನಂತರ ಸಿಂಪಡಣೆ ಮಾಡ್ತಕ್ಕ ಮೆಕ್ಕೆಜೋಳ ಹುಟ್ಟಿದ ನಂತರ ಸಿಂಪಡಣೆ ಮಾಡ್ತಕ್ಕಂಥದ್ದು ಅದು 48 ಗ್ರಾಮು 1 ಎಕರೆಗೆ ಅಂದರೆ 300 ಲೀಟರ್ ನೀರಿನಲ್ಲಿ ಸಿಂಪಡಣೆ ಮಾಡಿದರೆ ಸುಮಾರು 9 ದಿವಸದಲ್ಲಿ ಯಾವುದೇ ಕಳೆ ಇರಲಿ ಅದು ಹತೋಟಿ ಆಗುತ್ತೆ. ಗೌಡ್ರಿ ಎಲ್ಲ ಇದು ಕರಕೆ ತುಂಗಿ ಎಲ್ಲ ಹೋಗ್ತದೆ? ಹಾಂ, ಸಾಯುತ್ತೆ ಸಾಯುತ್ತೆ ಮತ್ತೆ ಬರುತ್ತೆ. ಅದು ಕರಕಿ ತುಂಗಿ ಬರುತ್ತೆ. ಕರಕಿ ತುಂಗಿ ಬರಬಾರ್ದು ಅಂತೇಳಿದ್ರೆ ಖಾಲಿ ಇರ್ತಕ್ಕಂಥ ಹೊಲದಲ್ಲಿ ಅಂದರೆ ಈಗ ಮುಂಗಾರಿನಲ್ಲಿ ಮಳೆ ಬೀಳುತ್ತೆ, ಮೊದಲಿನ ಮಳೆ, ಆವಾಗ ಒಂದು 8 ದಿವಸಕ್ಕೆ ತುಂಬ ಚೆನ್ನಾಗಿ ಮಲಮಲ ಚಿಗಿಯುತ್ತೆ. ಆ ಚಿಗಿತಾಗೆ ನಾವು ಏನು ಅಂತಂದರೆ ಈ MIRA-71 ಅಂತ ಅಥವಾ ಗ್ಲೈಫೋಸೇಟ್ ಅಂತಕ್ಕಂಥದ್ದು ಒಂದು ಕಳೆನಾಶಕ ಸಿಗುತ್ತೆ. ಅದನ್ನು ಹಸಿರಿದ್ದಾಗ ಸಿಂಪಡಣೆ ಮಾಡಿಬಿಟ್ರೆ ಕನಿಷ್ಠ ಅಂದ್ರೂ 6 ತಿಂಗಳವರೆಗೂ ಜೇಕ್ ಬರೋದಿಲ್ಲ ಮತ್ತು ತುಂಗೆ ಬರೋದಿಲ್ಲ, ಕರ್ಕಿನೂ ಬರೋದಿಲ್ಲ. ಓಕೆ ಸರ್, ಮಾಹಿತಿಗೆ ಧನ್ಯವಾದಗಳು ಸರ್. ಇನ್ನೊಂದು ಹೇಳ್ಬೇಕಂದ್ರೆ ಸರ್, ಹೇಳ್ರಿ ಕೊಡ್ರಿ. ಕೊನೆಯದಾಗಿ ನಿಮ್ಮ ಫೋನ್ ನಂಬರ್ ಕೊಡಿ ಸರ್, ನಾವು ನಿಮ್ಮ ಮಾತಾಡಿ ಕಾಂಟ್ಯಾಕ್ಟ್ ಮಾಡ್ಕೊಂಡು. ಆಯ್ತು ಕೊಡ್ರಿ, ನಿಮ್ಮ ಊರಿಗೆ ಬಂದಿದ್ವಿ, ನಿಮ್ ನಂಬರ್ ನಮ್ಮ ನಂಬರ್ ನಿಮ್ಮ ಹತ್ರ ಇರ್ಬೇಕು. ನಾವು ಇಲ್ಲೇ ಊರಾಗಿರ್ತೀವಿ ಸರ್, ನಮ್ಮ ಪರಿಚಯ ಮಾಡಿಕೊಂಡು ಬೇಕಾಗಿತ್ತು ಸರ್. ಆಯ್ತು ಕೊಡ್ರಿ, ಆಯ್ತು ಕೊಡ್ರಿ, ನಾನು ನಂಬರ್ ಕೊಡ್ತೀನಿ ಕೊನೆಗೆ, ನಮ್ಮ ನಂಬರ್ ಕೊಡ್ತೀನಿ. ಇಲ್ಲ ಈಗ ಬರ್ಕೊಂಡ್ಬಿಡ್ರಿ, 8073. ಇಲ್ಲ ಸರ್, ನಾನು ತನ್ನಿಲ್ಲ ಸರ್. ಆಯ್ತು ಆಯ್ತು ಆಯ್ತು ಕೊಡ್ರಿ, ನಿಮ್ ನಂಬರ್ ಹೇಳಿ, ನಾನು ಅದ್ರ ನಿಮ್ ನಂಬರ್ಗೆ ಮೆಸೇಜ್ ಮಾಡ್ತೀವಿ. ಓಕೆ ಸರ್, ನಂಬರ್ ಹೇಳಿ ಸರ್. ಹಾ ಹೇಳ್ರಿ, ಹೇಳಿ. ಕೊನೆಗೆ ಹೇಳ್ತೀವಿ ಗೌಡ್ರೆ, ಕಾರ್ಯಕ್ರಮ ಕೇಳ್ತಾ ಇರಿ. 96 32 32 03 03 08 08 75 75. ನಮಸ್ಕಾರ ಗೌಡ್ರೆ. ಓಕೆ ಸರ್, ನಮಸ್ತೆ. ಹತ್ತಿಯಲ್ಲಿ ನಾವು ಮಾತಾಡ್ತಾ ಇದ್ವಿ. ಹತ್ತಿಯಲ್ಲಿ ಈಗ ರೈತರು ಏನ್ ಮಾಡ್ಬೇಕು ಅಂದ್ರೆ, ಈಗ ಹತ್ತಿ ಇನ್ನು ಹಸಿರಿದೆ, ಹಿಂಗಾಗಿ ರೈತರು ಅದನ್ನ ಒಣಗುತ್ತನ ಬಿಡದೇನೆ ಅದನ್ನ ಹಸಿರಿದ್ದಾಗ ಈಗ ಸ್ರೆಡ್ಡರ್ ಬಂದಿದ್ದಾವೆ, ಕಾಟನ್ ಸ್ರೆಡ್ಡರ್ ಬಂದಿದ್ದಾವೆ ಅಥವಾ ಕಾಟನ್ ಮಲ್ಚರ್ ಅಂತ ಬಂದಿದ್ದಾವೆ, ಎರಡರಲ್ಲಿ ಒಂದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಅದನ್ನ ಪುಡಿ ಪುಡಿ ಮಾಡಿ ಮಣ್ಣಲ್ಲಿ ಬೆರೆಸೋದ್ರಿಂದ ರೈತರಿಗೆ ಎರಡು ರೀತಿ ಲಾಭ ಇದೆ. ಒಂದು, ಅದು ಸಾಕಷ್ಟು ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ಹೊಳ್ಳಿ ಗೊಬ್ಬರ ಮಣ್ಣಿಗೆ ಬೀಳ್ತದೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ. ಇನ್ನೊಂದು, ಈ ಗುಲಾಬಿ ಕಾಯಿ ಕೊರಕದ ಕೋಶಗಳು ಇನ್ನೂ ಬೀಜದಲ್ಲಿ ಅಥವಾ ಕುಡ್ಡೊಡೆದ ಹತ್ತಿಯಲ್ಲಿ ಉಳ್ಕೊಂಡಿರ್ತವೆ, ಅವು ಸಹ ಎಕ್ಸ್ಪೋಸ್ ಆಗಿಬಿಟ್ಟು ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತವೆ, ಕೆಲವೊಂದ್ಸಾರಿ ಬರ್ಡ್ಸ್ ಎಲ್ಲ ಬಂದು ತಿಂತವೆ. ಇವೆರಡು ರೀತಿ ಲಾಭ ಅದು, ಮುಂದಿನ ವರ್ಷ ಈ ಗುಲಾಬಿ ಕಾಯಿ ಕೊರಕದ ಬಾಧೆ ಕಡಿಮೆ ಆಗ್ತದೆ. ಅದಕ್ಕೆ ಎಲ್ಲ ರೈತರು ಇದನ್ನು ಬಳಸಬೇಕು, ಸ್ರೆಡ್ಡರ್ ಅಥವಾ ಮಲ್ಚರ್ ಅನ್ನು ಬಳಸಬೇಕು. ಅದನ್ನು ಒಣಗಕ್ಕೆ ಬಿಟ್ಟು ತೆಗೆದು ಸುಟ್ಟು ಹಾಕೋದು ಮಾಡಬಾರ್ದು ರೈತರು. ಇದು ಒಂದು, ಯಾಕಂದ್ರೆ ಈಗಾಗಲೇ ರೈತರಿಗೆ ತಿಪ್ಪೆ ಗೊಬ್ಬರ ಸಿಗ್ತಾ ಇಲ್ಲ, FM ಸಿಗ್ತಾ ಇಲ್ಲ, ಹೀಗಾಗಿ ಬಿಟ್ಟು ಇದನ್ನೆಲ್ಲ ಹೊಳ್ಳಿ ಮಣ್ಣಿಗೆ ಹಾಕಿದ್ರೆ ಅವರಿಗೆ ಮುಂದಿನ ವರ್ಷ ಈ ಸರ್ಕಾರಿ ಗೊಬ್ಬರ ಹಾಕೋದು ಅಥವಾ ಕೆಮಿಕಲ್ ರಾಸಾಯನಿಕ ಗೊಬ್ಬರ ಹಾಕೋದು ಕಡಿಮೆ ಮಾಡ್ಬೋದು. ಇದು ಒಂದು ಈ ಗುಲಾಬಿ ಕಾಯಿ. ಆಮೇಲೆ ಈ ವರ್ಷ ಏನಾಗಿದೆ, ಜಾಸ್ತಿ ಮಳೆ ಆಗೋದ್ರಿಂದ ಹತ್ತಿ ಬೇಗ ಬಂದ್ಬಿಟ್ಟು ನೀರು ನಿಂತ್ಬಿಟ್ಟು ಜಾಸ್ತಿ ಹತ್ತಿ ಹೊಡೆದ್ಬಿಟ್ಟು ಒಂದೇ ಸರಿ ಎಲ್ಲ ಬಿಡಿಸ್ಬಿಟ್ಟಾರೆ, ಎರಡು ಅಥವಾ ಮೂರನೇ ಪೀಕ್ ಹತ್ತಿ ಬರ್ತಾ ಇಲ್ಲ. ಹಿಂಗಾಗಿ ಕೆಲವೊಂದು ರೈತರು ಹತ್ತಿ ತೆಗೆದ್ಬಿಟ್ಟು ಎಣ್ಣೆ ಬೆಳೆಗೂ ಹೋಗಿದ್ದಾರೆ. ಹೌದು, ಈಗ ರೆಸಿಡ್ಯುವಲ್ ಮಾಯಿಶ್ಚರ್ ಇರೋದ್ರಿಂದ ಭಾಳಷ್ಟು ರೈತರು ಈ ಕುಸಿಬೇಗ ಹೋಗಿದ್ದಾರೆ. ಆಮೇಲೆ ಕಡ್ಲೆಗೆ ಹೋಗಿದ್ದಾರೆ, ಸಜ್ಜಿಗೆ ಹೋಗಿದ್ದಾರೆ, ಆಮೇಲೆ ಮಸ್ಟರ್ಡ್ ಸಾಸಿವೆ ಹಾಕಿದ್ದಾರೆ, ಇಷ್ಟೆಲ್ಲಾ ಬೆಳೆಗಳು ಕೆಲವರು ಎರಡನೆ ಬೆಳೆ ಬರ್ತಾ ಇದೆ. ಆಕ್ಚುಲಿ ಅದೊಂದು ರೀತಿ ಅಡ್ವಾಂಟೇಜ್ ಆಗಿದೆ, ಜೂನ್ ಫಸ್ಟ್ ನೇ ವೀಕ್ ಯಾರು ಬಿತ್ತನೆ ಮಾಡಿದ್ದಾರೆ ಅವರಿಗೆಲ್ಲ ಈ ಗುಲಾಬಿ ಕೊರಕದ ಬಾಧೆ ಅಷ್ಟೊಂದಿಲ್ಲ, ಎಸ್ಕೇಪ್ ಆಗಿದೆ, ಹತ್ತಿನ ಚೆನ್ನಾಗಿ ಓಡದವೆ. ಈಗ ಅಂತವ್ರು ಎರಡನೇ ಬೆಳೆಗೆ ಹೋಗ್ತಾ ಇದಾರೆ, ಹೀಗಾಗಿ ರೆಸಿಡ್ಯುಲ್ ಮಾಯ್ಚರ್ ಅಲ್ಲಿ ಎರಡನೇ ಬೆಳೆ ತಗೊಳ್ಳೋ ಲಾಭ ಸಿಗ್ತಾ ಇದೆ ರೈತರಿಗೆ. ಒಂದು ಕರೆ ಇದೆ ಸರ್. ನಮಸ್ಕಾರ. ಹಲೋ, ನಮಸ್ಕಾರ ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಸಿಂಧನೂರು ತಾಲೂಕು ಸರ್, ಇರುಪಾಪುರ್ ರಾಮಲಿಂಗಪ್ಪ ಅಂತ. ನಮಸ್ಕಾರ ಗೌಡ್ರೆ. ಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಸರ್ ಏನಿಲ್ಲ, ನೀವು ಎಳ್ಳು ಮತ್ತೆ ಧೋನಿ ಇವನು ಉಗ್ರ ಅಂತಾರಲ್ರಿ ಸರ್, ಅದ್ರ ಕೂಡ ನಾವು ಎನ್ ಪಿ ಕೆನ ಮೊದ್ಲು ಹಾಕದ್ ಬೇಸು, ನೆಕ್ಸ್ಟ್ ನೀರ್ ಕೊಡೋ ಹೊತ್ತಿನಾಗ ಹಾಕದ್ ಬೇಸು. ಇಲ್ಲ, ಹಾಕೋದು ಒಳ್ಳೇದು, ಹೊಲ ಹಸಿ ಇತ್ತಂತಂದ್ರೆ ಹಾಕೋದು ಒಳ್ಳೇದು. ಎಳ್ಳಿನ ಜೊತೆಗೆ ಗೊಬ್ಬರವನ್ನು ಮೂಲ ಗೊಬ್ಬರವನ್ನಾಗಿ ಕೊಡಬೇಕು. ನಾವು 8 kg ಸಾರಜನಕ, 16 kg ರಂಜಕ, ಮತ್ತೆ 8 kg ಪೊಟ್ಯಾಷನ್ನ ಹೇಳ್ತೀವಿ. ಅದರಲ್ಲಿ 50% ಸಾರಜನಕ ಮತ್ತೆ ಉಳಿದಿರ್ತಕ್ಕಂಥ ರಂಜಕ ಪೊಟ್ಯಾಷನ್ನ ಮೂಲ ಗೊಬ್ಬರವಾಗಿ ಕೊಟ್ಟು ನಂತರ ಒಂದು 30 ದಿವಸದ ನಂತರ, ಅಂದರೆ ಎರಡನೇ ನೀರು ಏನು ಕೊಡ್ತೀರಲ್ಲ, 25 ದಿವಸದೊಳಗಿನ ಒಂದ್ಸರಿ ನೀರು ಕೊಡು ಅಂತ ಹೇಳ್ತೀವಿ. ಆ ಸಂದರ್ಭದಲ್ಲಿ ಉಳಿದಿರ್ತಕ್ಕಂಥ ಒಂದು ಸಾರಜನಕವನ್ನು, ಯೂರಿಯಾ ಗೊಬ್ಬರವನ್ನು ನೀವು ಕೊಡೋದು ಒಳ್ಳೆಯದು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಗೌಡ್ರೆ, ಸಾಧ್ಯವಾದ್ರೆ ಅಕಸ್ಮಾತ್ ನೀರು ಒಂದ್ ವೇಳೆ ಇತ್ತು, ಕೆರೆ ಇತ್ತು ಅಂತಂದ್ರೆ, ಈಗ ಟಿಲ್ಲರ್ ಹೊಡೆದು ಒಂದ್ಸರಿ ನೀರ್ ಕೊಟ್ಬಿಟ್ರೆ ಹಳೆಯ ಒಂದು ಬೀಜಗಳು, ಅಂದ್ರೆ ಮುಂಗಾರಿನ ಭತ್ತದ ಬೀಜಗಳು ಹುಟ್ಕೊಂಡ್ಬಿಡ್ತವೆ. ಹುಟ್ಟಿದ ಮೇಲೆ ಪ್ಯಾರಾಕ್ವಾಟ್ ಅಂತಕ್ಕಂತ ಒಂದು ಕಳೆನಾಶಕ ಇದೆ, ಅದನ್ನ ಸಿಂಪರಣೆ ಮಾಡಿದ್ನಪ್ಪ ಅಂದ್ರೆ ಕೇವಲ 3-4 ತಾಸಿನಲ್ಲಿ ಎಲ್ಲ ಒಣಗುತ್ತೆ ಗೌಡ್ರೆ. ಸೊ ಅದು ಒಣಗಿದ ಮೇಲೆ ನಾವು ಅದನ್ನ ಒಂದು 3-4 ದಿವಸದ ನಂತರ ನಾವು ಬಿತ್ತನೆಯನ್ನ ಮಾಡಬಹುದು, ಏನು ತೊಂದರೆ ಇಲ್ಲ. ಅಂದ್ರೆ ಬೀಜ, ಭತ್ತದ ಬೀಜ ಇಲ್ಲ ಅಂತಂದ್ರೆ ಹೆಸರು ಉದ್ದು ಅಥವಾ ದೈಂಚ ಬಿತ್ತಿದ ಮೇಲೆ ನಾವು ಅದನ್ನ ಬಿತ್ತಿದ ಮೇಲೆ ಬಿತ್ತಿದ ದಿವಸ ಅಥವಾ ಮರುದಿವಸ ಸ್ಟಾಂಪ್ ಎಕ್ಸ್ಟ್ರಾ 700 ml ಅನ್ನ 300 ಲೀಟರ್ ನೀರಿನಲ್ಲಿ ಸೇರಿಸಿಕೊಂಡು ಸಿಂಪರಣೆ ಮಾಡಿದ್ರೆ ಇದು ಹುಟ್ಟೋದಿಲ್ಲ ಗೌಡ್ರೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಈಗ ಇನ್ನೊಂದು ಮುಖ್ಯವಾದ ಬೆಳೆ ಮೆಣಸಿನಕಾಯಿ. ಸದ್ಯದಲ್ಲಿ ಈಗ ಬೂದು ರೋಗ ಬರ್ತದೆ, ಕಾಯಿ ಕೊರಕ ಬರ್ತದೆ, ನಂತರ ಚೂರು ಕಾಯಿ ಕೀಡುಗಳು ಬರುವಂಥ ಸಾಧ್ಯತೆಗಳು ಇರ್ತವೆ. ಅದೇ ಮೆಣಸಿನಕಾಯಲ್ಲಿ ಇತ್ತೀಚೆಗೆ ರೈತರೆಲ್ಲರೂ ಭಾಳಷ್ಟು ಸಮಗ್ರ ಪೀಡೆ ನಿರ್ವಹಣೆಯನ್ನು ಫಾಲೋ ಮಾಡ್ತಾ ಇದ್ದಾರೆ. ಭಾಳಷ್ಟು ರೈತರ ಹೊಲದಲ್ಲಿ ನಾವು ನೋಡ್ತಾ ಇದ್ದೀವಿ. ಅವರು ಈಗ ಬೆಳೆ ಸುತ್ತಲೂ ಈ ಸಜ್ಜೆ ಬೆಳೆದು ಅಥವಾ ಮೆಕ್ಕೆಜೋಳನ ಬೆಳೀತಾ ಇದ್ದಾರೆ. ಆ ರೀತಿ ಬೆಳೆಯೋದ್ರಿಂದ ನಾವು ಈ ಥ್ರಿಪ್ಸ್ ನುಸಿ ಮತ್ತು ಮೈಟ್ ನುಸಿ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಹೋಗೋದನ್ನು ನಾವು ತಡೆಗಟ್ಬೋದು. ಅದೇ ರೀತಿ ಭಾಳಷ್ಟು ರೈತರಿಗೆ ನಾವು ಇದನ್ನು ಅಂಟು ಬಲೆಗಳನ್ನು ಹೇಳ್ತಾ ಇದ್ದೀವಿ. ಹಸಿ ಮೋಹಕ ಬಲೆಗಳು, ಅಂಟು ಬಲೆಗಳು, ಅವನು ಸರ್ ಭಾಳಷ್ಟು ರೈತರು ಇನ್ನೂ ಬೆಟರ್ ಬಳಸ್ಬೇಕು. ರೈತರು ಒಂದು 10-20% ಹೊಲಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಈ ಹಳದಿ ಅಂಟು ಬಲೆ, ನೀಲಿ ಅಂಟು ಬಲೆ. ಯಾಕೆಲ್ಲ ಇವುಗಳನ್ನು ಎಕರೆಗೆ ಒಂದು 15-20 ಹಾಕೋದ್ರಿಂದ ಈ ರಸ ಇರುವ ಕೀಟಗಳಾದ ಥ್ರಿಪ್ಸ್ ನುಸಿ ಇದಾವೆಲ್ಲ ಇವುಗಳನ್ನು ಅಟ್ರಾಕ್ಟ್ ಮಾಡ್ತವೆ. ಹೀಗಾಗಿ ರೈತರ ಸಿಂಪಡಣೆಗಳನ್ನು ಕಡಿಮೆ ಮಾಡ್ಬೋದು, ರೈತರಿಂದ ಬಳಸ್ಬೇಕು. ಇನ್ನೂ ಭಾಳಷ್ಟು ರೈತರಿಂದ ಬಳಸ್ತಾ ಇಲ್ಲ, ಬರೀ ಅವರು ಕೆಮಿಕಲ್ ಸ್ಪ್ರೇ ಮಾಡೋದೇ ನೋಡ್ತಾ ಇದ್ದೀವಿ. ಕೆಲವೊಬ್ಬರು ರೈತರು ಇದು ಬಳಸ್ತಾ ಇದ್ದಾರೆ, ಸ್ಪೆಷಲಿ ನೀಲಿ ಅಂಟು ಬಲೆ ಮತ್ತು ಹಳದಿ ಅಂಟು ಬಲೆಗಳೇನಿದಾವಲ್ಲ ಅವನ್ನ ಎಕರೆಗೆ 20-30 ಹಾಕೋದ್ರಿಂದ ಅವರು 2-3 ಸಿಂಪಡಣೆಗಳನ್ನು ಕಡಿಮೆ ಮಾಡ್ಬೋದು, ರಸ ಹೀರು ಕೀಟಕ್ಕೇನು ಸಿಂಪಡಣೆ ಮಾಡ್ತಾರೆ. ಇದು ಒಂದು. ಆಮೇಲೆ ಈಗ ಸ್ವಲ್ಪ ನಮಗೆ ಈ ಹಸಿರು ಕೀಡೆ ಮತ್ತು ತಂಬಾಕು ಇದೇನು ಲದ್ದಿ ಹುಳು ಅಂತ ಕರಿತೀವಿ, ಅದರ ಬಾಧೆಯೂ ಸ್ವಲ್ಪ ಕಂಡು ಬರ್ತದೆ ಅಲ್ಲಲ್ಲಿ. ಅದಕ್ಕೆ ಇವೆರಡು ಕಂಡು ಬಂದಲ್ಲಿ ನಾವೀಗ ನಮ್ಮ ಹೇಳಿದೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾವು ಈ ಮೋಹಕ ಬಲೆಗಳು ಸಿಗ್ತಾ ಇದ್ದಾವೆ, ಎಕರೆಗೆ ಒಂದು 2-3 ಹಾಕೋಬಹುದು. ಅಥವಾ ನಾವು ಕೆಲವೊಂದು ಈ ಸಾಮೂಹಿಕವಾಗಿ ಈ ಪತಂಗಗಳನ್ನ ಆಕರ್ಷಿಸಿಕೊಳ್ಳಿಗೆ ಅಂತ ಮಾಸ್ ಟ್ರಾಪಿಂಗ್ ಅಂತ ಕರಿತೀವಿ, ಅವಾಗ ಒಂದು ಎಕರೆಗೆ ಒಂದು 15 ಹಾಕೋಬಹುದು. ಇತ್ತೀಚಿನ ಸಂಶೋಧನೆಗಳಲ್ಲಿ ಈ ಲದ್ದಿ ಹುಳುವನ್ನು ನಾವು ಸಾಮೂಹಿಕವಾಗಿ ಅದನ್ನು ಆಕರ್ಷಿಸಿಬಿಟ್ಟು ನಾವು ನಾಶಪಡಿಸಬಹುದು ಅಂತ ಕಂಡುಬರ್ತದೆ. ಅದಕ್ಕೆ ರೈತರು ನಮ್ಮಲ್ಲಿ ಬಂದು ಅವುಗಳನ್ನು ತಗೋಬಹುದು, ಸ್ಪೆಷಲಿ ಮೆಣಸಿನಕಾಯಿ. ಈ ರೀತಿ ಮಾಡೋದ್ರಿಂದ ಅವರು ಭಾಳಷ್ಟು ಈ ರಾಸಾಯನಿಕ ಸಿಂಪಡಣೆಗಳನ್ನು ಕಡಿಮೆ ಮಾಡ್ಬೋದು. ಇದಾದ ನಂತರ ಅವರಿಗೆ ಸ್ವಲ್ಪ ಹೆಚ್ಚಾಗಿ ಚಿಲ್ಲಿಯಲ್ಲಿ ಭಾಳಷ್ಟು ಈ ಮೈಟ್ಸ್ ಮತ್ತು ಥ್ರಿಪ್ಸ್ ನುಸಿ ಬಾಧೆ ಭಾಳಷ್ಟು ಕಂಡು ಬರ್ತದೆ. ಆ ರೀತಿ ಅವರಿಗೆ ಕಂಡು ಬಂದಲ್ಲಿ ಇತ್ತೀಚೆಗೆ ಹೊಸದಾಗಿ ಬಂದಂಥ ಕೆಲವೊಂದಿಷ್ಟು ರಾಸಾಯನಿಕಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ. ಅದರಲ್ಲಿ ಎಕ್ಸ್ಪೋನಸ್ ಅಂತ ಒಂದಿದೆ, ಇದು ಎಕರೆಗೆ ಒಂದು 30 gram ಬಳಸಿದ್ರೆ ಇದು ಈ ಕಾಯಿ ಕೊರಕ ಮತ್ತು ಥ್ರಿಪ್ಸ್ ನುಸಿ ಎರಡನ್ನು ಹತೋಟಿ ಮಾಡ್ತದೆ. ಇಲ್ಲಾಂದ್ರೆ ಇನ್ನೊಂದು ಬೆನಿವಿ ಅಂತಿದೆ, ಅದನ್ನು ಸಹ ರೈತರು ಬಳಸ್ತಾ ಇದ್ದಾರೆ ಆಲ್ರೆಡಿ, ಅದನ್ನು ಸಹ ಬಳಸ್ಬೋದು. ಎಕರೆಗೆ ಒಂದು 240 ml ಬಳಸೋದ್ರಿಂದ ಅದು ಸಹ ಈ ಕಾಯಿ ಕೊರಕ ಮತ್ತು ಈ ಥ್ರಿಪ್ಸ್ ನುಸಿಯನ್ನು ಹತೋಟಿ ಮಾಡ್ಬೋದು. ಇತ್ತೀಚೆಗೆ ಅದೇ ಕಂಪ್ನಿಯವರು ಇನ್ನೊಂದು ಪ್ಲೆಸಿವಾ ಅಂತ ಬಂದಿದೆ, ಅದು ಹೊಸ ಕೀಟನಾಶಕ. ಅದು ಸಹ ಈ ಥ್ರಿಪ್ಸು, ಮೈಟ್ಸು ಮತ್ತು ಬಿಳಿ ನೊಣ ಮತ್ತು ಕಾಯಿ ಕೊರಕ ಎಲ್ಲ ಕೀಟಗಳಿಗೂ ಒಂದೇ ಕೆಮಿಕಲ್ಗಳನ್ನ ರೆಕಮೆಂಡೇಷನ್ ಮಾಡಿದ್ದಾರೆ. ಅದನ್ನು ಸಹ ರೈತರು ಎಕರೆಗೆ ಒಂದು 250 ml ಬಳಸಿಬಿಟ್ಟು ಸಿಂಪಡಣೆ ಮಾಡೋದ್ರಿಂದ ಈ ಎಲ್ಲ ಕೀಟಗಳು, ರಸ ಇರೋ ಕೀಟಗಳು ಮತ್ತು ಕಾಯಿ ಕೊರಕವನ್ನು ಹತೋಟಿ ಮಾಡಬಹುದು. ಒಂದು ಕರೆ ಇದೆ ಸರ್, ನೋಡೋಣ. ಹಲೋ. ಹಲೋ ನಮಸ್ಕಾರ. ನಮಸ್ಕಾರ, ಚಂದ್ರಶೇಖರ್ ಪಾಟೀಲ್ ಅಂತ, ಕೊಪ್ಪಳ ಕಾರ್ಟಿಗೆ ತಾಲೂಕು ವಕೀಲಾಗ್ರಾಮದಿಂದ ಮಾತಾಡ್ತೀವಿ ಸರ್. ನಾವು ಚಂದ್ರಶೇಖರ್ ಪಾಟೀಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಕೇಳಿ ಪ್ರಶ್ನೆ. ನಮಸ್ಕಾರ. ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದೆ ಸರ್ ನಿಮ್ಗೀಗ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಈಗ ನಮ್ಗೆ ವಾಟರ್ ಸೋರ್ಸಸ್ ಇದೆ ಸರ್, ಈಗ ಭತ್ತ ನಾಟಿ ಮಾಡ್ಬೇಕಂತ ಯೋಚನೆ ಮಾಡಿದೀವಿ ಎರಡನೇ ಬೆಳೆಗೂ, ಅಂದ್ರೆ ಸಬ್ಮರ್ಸಿಬಲ್ ಬೋರ್ಸ್ ಇದಾವೆ. ಹೇಳಿ ಸರ್. ಹೇಳಿ ಸರ್. ಸರ್, ಈಗ ಬಿತ್ತೋದು ಬೇಡ. ಯಾಕೆ ಅಂತಂದ್ರೆ ಕೂರ್ಗಿ ಭತ್ತ ಓನ್ಲಿ ಮುಂಗಾರಿನಲ್ಲಿ ನಾವು ಮಾಡ್ರಿ ಅಂತ ಹೇಳ್ತೇವೆ. ಡೈರೆಕ್ಟ್ ಸೀಡಿಂಗ್ ರೈಸ್ ಅಥವಾ ಡಿ ಎಸ್ ಆರ್ ಪದ್ಧತಿ ಅಥವಾ ಬಿತ್ತುವ ಪದ್ಧತಿ ಅಂತ ಹೇಳ್ತೇವೆ ಸರ್. ಅದನ್ನ ಬಿತ್ತೋದು ಬೇಸಿಗೆನಲ್ಲಿ ಬೇಡ. ಯಾಕೆ ಅಂತಂದ್ರೆ ಮುಂಗಾರಿನಲ್ಲಿ ಬಿತ್ತಿರ್ತಕ್ಕಂಥ ಭತ್ತದ ಬೀಜಗಳು, ಈ ನಾವು ಈಗ ಬಿತ್ತಕ್ಕಂಥ ಭತ್ತದ ಬೀಜದ ಜೊತೆಗೆ ಹುಟ್ಟೋದ್ರಿಂದ ನಮಗೆ ಆರ್ ಎನ್ ಆರ್ ಬಿತ್ತೇವೋ ಅಥವಾ ಸೋನಮಸರಿ ಅನ್ನೋದು ಭಾಳಷ್ಟು ತೊಂದರೆ ಆಗುತ್ತೆ ಸರ್. ಹಾಗಾಗಿ ನೀವು ಬಿತ್ತೋದಕ್ಕಿಂತ ನಾಟಿ ಮಾಡೋದೇ ಒಳ್ಳೇದು ಸರ್. ನಾಟಿ ಮಾಡೋದೇ ಒಳ್ಳೆ. ಆರ್ ಎನ್ ಆರ್ 15048 ಅಂತ ಇದೆ ತಮಗೆಲ್ಲ ಗೊತ್ತಿದ್ದಂಗೆ. ಸೊ ಅದನ್ನ ತಾವು ನಾಟಿ ಮಾಡಿದ್ರೆ 125 ದಿವಸ ಬೀಜದಿಂದ ಬೀಜಕ್ಕೆ 120, ತಮಗೆಲ್ಲ ಗೊತ್ತಿದೆ, ಒಂದು 4 ತಿಂಗಳಲ್ಲಿ ಬರುತ್ತೆ ಸರ್. ಹಾ, ಬೀಜದಿಂದ ಬೀಜಕ್ಕೆ ಸರ್, ಬೀಜದಿಂದ ಬೀಜಕ್ಕೆ. ಹ್ಞೂ ಸರ್, 125 ದಿವಸದಲ್ಲಿ ಬರುತ್ತೆ. ಮತ್ತು ಆರ್ ಎನ್ ಆರ್ ಭತ್ತಕ್ಕೆ ಬಹಳ ಡಿಮ್ಯಾಂಡ್ ಇರೋದ್ರಿಂದ, ಒಳ್ಳೆಯ ಒಂದು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇರೋದ್ರಿಂದ ಸೊ ನಾಟಿ ಮಾಡೋದು ಒಳ್ಳೆಯದು ಸರ್. ಮುಂಗಾರಿನಲ್ಲಿ ಖಂಡಿತ ತಾವು ಮುಂಗಾರಿನಲ್ಲಿ ತಕ್ಷಣ ಜೂನ್ ಅಥವಾ ಜುಲೈನಲ್ಲಿ ಮಳೆ ಆಯಿತು ಅಂತಂದ್ರೆ ತಾವು ಆರ್ ಎನ್ ಆರ್ 15048 ಆಗಲಿ, ಸೋನಾ ಮಸೂರಿ ಆಗಲಿ, ಗಂಗಾವತಿ ಸೋನಾ ಆಗಲಿ, ಅಥವಾ ಜಗತಾಲ್ ಆಗಿರ್ಬೋದು, ಅಥವಾ ಗಿಡ್ ಆರ್ ಎನ್ ಆರ್, ಉದ್ದ ಆರ್ ಎನ್ ಆರ್, ಈ ತರ ತಾವು ಯಾವ್ದಾದ್ರೂ ಭತ್ತವನ್ನ ಬಿತ್ತನೆ ಮಾಡೋದು ಒಳ್ಳೇದು ಸರ್. ಈಗ ಉಳಿದ ಭೂಮಿಯಲ್ಲಿ ಸರ್, ಈ ಎಷ್ಟು ನಮ್ಗೆ ಎಷ್ಟು ಬೇಕು, ಮಿನಿಮಮ್ ಒಂದು 10 ಎಕರೆ ಇದೆ, ಅದು ವಾಟರ್ ಸೋರ್ಸಸ್ ಜಸ್ಟ್ ಒಂದು 5 ಎಕರೆಗೆ ಮಾತ್ರ ನಡೀತಾ ಇದೆ. ಎಸ್ ಸರ್, ಎಸ್ ಸರ್. ಉಳಿದ 5 ಎಕರೆಯಲ್ಲಿ ನಾವು ಏನಾದ್ರು ನವಣೆ ಅಥವಾ ಸುತ್ತಿದೆ ಇಂಥದ್ದೇನಾದ್ರೂ ಹಾಕಿದ್ರೆ ಸರ್ ಬೆಸ್ಟ್ ಅಂತಂದ್ರೆ, ಇವಾಗ ತಮಗೆ ನೀರು ಅಂತಂದ್ರೆ ಮೆಕ್ಕೆಜೋಳ ಮಾಡಿ ಸರ್. ಮೆಕ್ಕೆಜೋಳಗೆ ಉತ್ತಮವಾದ ಮಾರುಕಟ್ಟೆ ಬೆಲೆ ಇದೆ, 2-2,500 ರೂಪಾಯಿ ಕ್ವಿಂಟಲ್ ಆಗುತ್ತೆ. ಸೊ ಸಾಲಿನಿಂದ ಅಂದ್ರೆ NK6240 ಅಂತ ಇದೆ, ಹೈಟೆಕ್ ಅಂತಕ್ಕಂತ ಒಂದು ತಳಿ ಇದೆ. ಸೊ ಎರಡು ತಳಿಗಳಲ್ಲಿ ಯಾವ್ದಾದ್ರು ಮೆಕ್ಕೆಜೋಳವನ್ನ ಬಿತ್ತನೆ ಮಾಡೋದು ಒಳ್ಳೆಯದು ಸರ್. ಒಂದು ಆಮೇಲೆ ಭತ್ತದ ಗದ್ದೆನಲ್ಲಿ ನೀವು ಮೆಕ್ಕೆಜೋಳವನ್ನ ಹಾಗೆ ಸೂಪರ್ ಸೀಡರ್ನಿಂದನೂ ಕೂಡ ಬಿತ್ತನೆ ಮಾಡಬಹುದು ಸರ್. ಈಗ ಸಿಂಧೂರಿನಲ್ಲಿ ಸೂಪರ್ ಸೀಡರ್ ಅಂತ ಒಂದು ಮೆಷಿನ್ ಸಿಗುತ್ತೆ, ರಾಮನ್ಗೌಡರು ಅಂತೇಳಿ. ಹಾ, ರಾಮನ್ಗೌಡರು ಅಂತೇಳಿ ನಿಮ್ಮ ಹಂಚಿನಾಳ್ ಕ್ಯಾಂಪ್ನಲ್ಲಿ ಒಬ್ಬ ರೈತರು ಸೂಪರ್ ಸೀಡರ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ಸೊ ಅವ್ರದ್ದಾದ್ರೂ ತಾವು ಮಾಡ್ಬೋದು, ಇಲ್ಲ ತಾವಾದ್ರೂ ಮಾಡ್ಕೊಳ್ಳಿ ಸರ್. ಎರಡನೇದೇನು ಅಂದ್ರೆ ಸಾಲಿನಿಂದ ಸಾಲಿಗೆ 2 ಅಡಿ ಇರಬೇಕಾಗುತ್ತೆ ಸರ್ ಮೆಕ್ಕೆಜೋಳದಲ್ಲಿ. ಆಮೇಲೆ ಸೂಪರ್ ಸೀಡರ್ನಿಂದ ಬಿತ್ತಿದ ದಿವಸ ಅಥವಾ ಮರು ದಿವಸ ಅದರಲ್ಲಿ ನಮಗೆ ಅಟ್ರಾಜಿನ್ ಅಂತಕ್ಕಂತ ಒಂದು ಕಳೆನಾಶಕ ಇದೆ, 400 ಗ್ರಾಮು ಪ್ರತಿ ಒಂದು ಎಕರೆಗೆ 300 ಲೀಟರ್ ನೀರಿನಲ್ಲಿ ಸೇರಿಸಿಕೊಂಡು ಸಿಂಪರಣೆ ಮಾಡೋದು ಒಳ್ಳೇದು ಸರ್. ಇದರಿಂದ ಬೇರೆ ಕಳೆಗಳು ಹುಟ್ಟೋದಿಲ್ಲ ಸರ್. 400 ಗ್ರಾಮ್ 400 ಗ್ರಾಮ್ ಅಟ್ರಾಜಿನ್ ಅಂತ 400 ಗ್ರಾಮ್ ಸರ್, 400 ml ಅಲ್ಲ, 400 ಗ್ರಾಮು. ಒಂದು ಎಕರೆಗೆ 300 ಲೀಟರ್ ನೀರಿನಲ್ಲಿ ಸೇರಿಸಿಕೊಂಡು ಬಿತ್ತಿದ ದಿವಸ ಮರು ದಿವಸ ಸಿಂಪರಣೆ ಮಾಡ್ಬೋದು. ಎರಡನೇದು ಮೆಕ್ಕೆಜೋಳ ಹುಟ್ಟಿದ 20-25 ದಿವಸದ ಒಳಗೇನೆ ಟೆಂಬೋಟ್ರಿಯಾನ್ ಅಂತಕ್ಕಂಥ ಒಂದು ಲಾರ್ಡಿಸ್ ಅಂತಕ್ಕಂಥ ಒಂದು ಕಳೆನಾಶಕ ಸಿಗುತ್ತೆ ಪೋಸ್ಟ್ ಎಮರ್ಜೆನ್ಸಿ, ಕಳೆಯ ಹುಟ್ಟಿದ ನಂತರ ಟೆಂಬೋಟ್ರಿಯಾನ್ ಅಂತ ಸಿಗುತ್ತೆ. ಅದನ್ನು 48 ಗ್ರಾಮು ಪ್ರತಿ ಎಕರೆಗೆ 300 ಲೀಟರ್ ನೀರಿನಲ್ಲಿ ಸೇರಿಸ್ಕೊಂಡು ಸಿಂಪರಣೆ ಮಾಡೋದ್ರಿಂದ ಈಗೇನು ಮೆಕ್ಕೆಜೋಳದ ಜೊತೆಗೆ ಅಥವಾ ಭತ್ತದ ಗದ್ದೆನಲ್ಲಿ ಇರ್ತಕ್ಕಂಥ ಕಳೆಗಳನ್ನು, ಅದರಲ್ಲಿ ಹಿಂಗಾರಿನಲ್ಲಿ ವಿಶೇಷವಾಗಿ ವಿವಿಧ ಕಳೆಗಳು ಬರ್ತವೆ, ಅವುಗಳನ್ನು ಕೂಡ ಹತೋಟಿ ಮಾಡ್ಬೋದು ಸರ್. ಆಮೇಲೆ ಮುಖ್ಯವಾಗಿ ಇದಕ್ಕೆ ಸಾರಜನಕ ರಂಜಕ ಪೊಟ್ಯಾಷನ್ನ ಬಿತ್ತುವಾಗ ಒಂದ್ಸರಿ ಕೊಡಬೇಕು, ಮತ್ತೆ 25 ದಿವಸಕ್ಕೊಂದ್ಸರಿ ಕೊಡಬೇಕು, ಆಮೇಲೆ 35 ದಿವಸಕ್ಕೊಂದ್ಸರಿ ಕೊಡಬೇಕು, 50 ದಿವಸಕ್ಕೊಂದ್ಸರಿ ಕೊಡಬೇಕು, 65 ದಿವಸಕ್ಕೆ. ಹಂತ ಹಂತವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಭತ್ತಕ್ಕೆ ನಾವು 3 ಸರಿ ಕೊಡ್ತೀವಿ, ಮೆಕ್ಕೆಜೋಳಕ್ಕೆ ಕನಿಷ್ಠ ಅಂದ್ರೂ 4-5 ಸರಿ ಕೊಡೋದು ಒಳ್ಳೆಯದು. ಆಮೇಲೆ ಬೇಸಿಗೆನಲ್ಲಿ 10-15 ದಿವಸಕ್ಕೆ 1 ಸರಿ ನೀರು ಕೊಡಬೇಕು ಸರ್. ಮತ್ತು ಇನ್ನೊಂದು ಮುಖ್ಯವಾಗಿ ಅಂತಂದರೆ ಬೋದು ಬಿಟ್ಕೊಂಡು ಬೋದಿನ ಅಕ್ಕಪಕ್ಕದಲ್ಲಿ ಬೀಜವನ್ನು ಊರಬೇಕು ಮೆಕ್ಕೆಜೋಳನ. ಹಾಗೆ ಊರದಾಗೆ ಆ ಕಡೆ ಈ ಕಡೆ ಊರ್ಬೇಕು, ಬೋದ್ ಮಾಡ್ಕೊಳ್ಬೇಕು ಸರ್. ಹಾಗೆ ಭತ್ತದ ಗದ್ದೆನಲ್ಲಿ ನಾವು ನೀರು ಬಿಟ್ಟಾಗ ಅಕಸ್ಮಾತ್ ನೀವು ಗದ್ದೆಯಿಂದ ಗದ್ದೆಗೆ ನೀರು ಮಾಡ್ತಿರ್ತೀರಿ ಸರ್. ಗದ್ದೆಯಿಂದ ಗದ್ದೆಗೆ ನೀರು ಮಾಡಿದಾಗ ನೀರು ನಿಲ್ಲುತ್ತೆ, ಮೆಕ್ಕೆಜೋಳ ಎಲ್ಲ ಹಳದಿ ಆಗುತ್ತೆ, ಸಾರಜನಕದ ಕೊರತೆ ಉಂಟಾಗುತ್ತೆ, ಇಳುವರಿ ಬರೋದಿಲ್ಲ, ನಾನು ಯಾಕಪ್ಪ ಮೆಕ್ಕೆಜೋಳ ಹಾಕಿದೆ ಅಂತೇಳಿ ನಿಮಗೆ ಒಂದು ಮನಸ್ಸಿಗೆ ನೋವಾಗುತ್ತೆ. ಹಾಗಾಗಿ ಈ ತರ ಮಾಡೋದ್ರಿಂದ ಒಳ್ಳೆಯದು. ಈಗ ಈ ತರ ಮೆಕ್ಕೆಜೋಳ ಮಾಡ್ಕೋ, ಇಲ್ಲ ನವಣೆ ಕೂಡ ಬಿತ್ತನೆ ಮಾಡ್ಬೋದು ಸರ್. ಎಕರೆಗೆ 1.5 ಕೆಜಿಯಷ್ಟು ನವಣೆಯನ್ನ ಬಿತ್ತನೆ ಮಾಡ್ಬೋದು, ಇಲ್ಲ ಸಜ್ಜೆಯನ್ನ ಬಿತ್ತನೆ ಮಾಡ್ಬೋದು. ಫೈನ್ ಏರ್ ಅಂತಕ್ಕಂಥ ತುಂಬಾ ಒಳ್ಳೆ ಬೀಜ ಇದೆ ಸಜ್ಜೆನಲ್ಲಿ, ನವಣೆನಲ್ಲಿ HN46 ಅಂತಕ್ಕಂಥದ್ದು ಇದೆ. ಆಮೇಲೆ ಇನ್ನು ಸೂರ್ಯಕಾಂತಿಯನ್ನು ಕೂಡ ಮಾಡ್ಬೋದು. ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ RSFH 700 ಅಂತಕ್ಕಂಥ ಒಂದು ಒಳ್ಳೆಯ ಉತ್ತಮವಾದ ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಆ ಸೂರ್ಯಕಾಂತಿಯನ್ನು ಕೂಡ ಸಾಲಿನಿಂದ ಸಾಲಿಗೆ 2 ಅಡಿ ಮತ್ತು ಬೀಜದಿಂದ ಬೀಜಕ್ಕೆ 20 ಸೆಂಟಿಮೀಟರ್ ನಂಗೆ ನಾವು ಬಿತ್ತನೆಯನ್ನು ಮಾಡಿದ್ನಪ್ಪ ಅಂದರೆ ಅಥವಾ ಬೀಜವನ್ನು ಊರಿಸಿದರೆ ಇದನ್ನು ಕೂಡ ಬೋದ್ ಮಾಡಿಕೊಂಡು ಅಂದರೆ ಒಂದ್ಸರಿ ಟಿಲ್ಲರು ಒಂದ್ಸರಿ ರೋಟವೇಟರ್ ಹೊಡ್ಕೊಂಡು ಬೋದ್ ಮಾಡಿ ಬೋದ್ ಯಾಕೆ ಮಾಡಬೇಕು ಅಂತಂದರೆ ನೀರು ಜಾಸ್ತಿ ನಿಂತರೆ ಯಾವುದೇ ಬೆಳೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಬೋದ್ ಮಾಡಿದಾಗ ಸಾಲು ಬಿಟ್ಟು ಸಾಲು ಅಂತ ಕರಿತೇವೆ. ನೀರು ಮಾಡುವಾಗ ಒಂದು 20-25% ನೀರಿನ ಉಳಿತಾಯ ಆಗುತ್ತೆ, ಆಮೇಲೆ ಸಸಿಗಳು ತುಂಬ ಚೆನ್ನಾಗಿ ಬರ್ತವೆ, ಇಳುವರಿನೂ ಕೂಡ ಚೆನ್ನಾಗಿ ಬರುತ್ತೆ ಸರ್. ಈಗ ಹಚ್ಚರಾಳ್ ಸರ್ ಅವ್ರಿಗೆ ಹೇಳ್ತಿದ್ರಿ ಮೆಣಸಿನ್ಕಾಯಿ ಬೆಳೆಯಲ್ಲಿ ಅದನ್ನ ಹೇಳ್ತಾ ಇದ್ದೆ ಈಗ ನಾನು. ಅದೇ ಈಗ ಅಂಟು ಬಲೆಗಳು ಆಮೇಲೆ ಮೋಹಕ ಬಲೆಗಳನ್ನು ಬಳಸಬೇಕು. ಆಮೇಲೆ ಕೆಮಿಕಲ್ಸ್ ಬಂದ್ರೆ ಸಾಕಷ್ಟು ಹೊಸ ಕೆಮಿಕಲ್ ಮತ್ತೆ ಎಫೆಕ್ಟಿವ್ ಕೆಮಿಕಲ್ಸ್ ಇದಾವೆ. ಹೆಚ್ಚಾಗಿ ಮೆಣಸಿನ್ಕಾಯಿ ಅವರಿಗೆ ಬಾಧಿಸೋದು ಈ ಮೈಟ್ಸ್ ಮತ್ತೆ ಥ್ರಿಪ್ಸ್. ಇವಳಿಗೆ ನಾನು ಈಗಾಗಲೇ ಹೇಳಿದೆ ಈ ಬ್ರೋಫುಲ್ನೈಡ್ ಅಂತ ಉಪಯೋಗ ಮಾಡ್ಬೋದು, ಅಥವಾ ಬೆನಿವಿಯಾ ಅಥವಾ ಪ್ಲೇಜಿವಾ ಅಂತಿದೆ ಅದನ್ನು ಸಹ ನಾವು ಬಳಸ್ಬೋದು, ಅಥವಾ ಇನ್ನೊಂದು ಸಿಮೋಡೆಸ್ ಅಂತಿದೆ ಅದನ್ನು ಸಹ ಈ ಮೈಟ್ಸು ಮತ್ತು ತ್ರಿಪ್ಸ್ಗೆ ಮತ್ತು ಇವನ್ ಈ ಕಾಯಿಕೊರಕ್ಕೆ ಇವೆಲ್ಲವಕ್ಕೂ ಇದನ್ನು ಸಹ ನಾವು ಬಳಸ್ಬೋದು. ಎಕರೆಗೆ 140 ಗ್ರಾಮ್ನಷ್ಟು ಹಾಕಿದ್ರೆ ಅದನ್ನು ಸಹ ನಾವು ಹತೋಟಿ ಮಾಡ್ಬೋದು. ಆಮೇಲೆ ರೈತರು ಹೆಚ್ಚಾಗಿ ಕೆಮಿಕಲನ್ನು ಬಳಸೋದೇ ಸಾಕಷ್ಟು ಜೈವಿಕ ಕೀಟನಾಶಕಗಳು ನಾನು ಹೇಳಿದೆ ಈಗಾಗಲೇ ಮೊದಲು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗ್ತಾ ಇದ್ದಾವೆ. ಮೆಟರೈಸಮ್ ಸಿಗ್ತಾ ಇದೆ, ಬೈವೇರಿಯಾ ಸಿಗ್ತಾ ಇದೆ, ಜೈವಿಕ ಪದ್ಧತಿ ಸಿಗುತ್ತೆ. ಆಮೇಲೆ ನಮ್ಮ ಇವರು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಈ ರೋಗಗಳ ಹತೋಟಿಗಾಗಿ ಕೆಲವೊಂದು ಟ್ರೈಕೋಡರ್ಮ ಸಿಗ್ತದೆ, ಸೋಡಮೊನೋಸ್ ಸಿಗ್ತದೆ. ಅದಕ್ಕೆ ರೈತರು ಕೇವಲ ರಾಸಾಯನಿಕಗಳನ್ನೇ ಬಳಸದೆ ಆಲ್ಟರ್ನೇಟಿವ್ ಆಗಿ ಒಂದ್ಸರಿ ರಾಸಾಯನಿಕ ಬಳಸಿದ್ರೆ ಇನ್ನೊಂದ್ಸರಿ ಜೈವಿಕ ಕೀಟನಾಶಕ ಈ ರೀತಿ ಆಲ್ಟರ್ನೇಟ್ ಆಗಿ ಬಳಸೋದ್ರಿಂದ ಅವು ಕೀಟಗಳಿಗೆ ಪ್ರತಿರೋಧಕ ಶಕ್ತಿ ಬರೋದು ಕಡಿಮೆ ಆಗ್ತದೆ, ರೆಸಿಸ್ಟೆನ್ಸ್ ಲೆವೆಲ್ ಕಡಿಮೆ ಆಗ್ತದೆ, ಆಮೇಲೆ ಹತೋಟಿನೂ ಚೆನ್ನಾಗಿ ಬರ್ತವೆ. ಅದಕ್ಕೆ ರೈತರು ಸಾಧ್ಯವಾದಷ್ಟು ಜೈವಿಕ ಕೀಟನಾಶಕಗಳನ್ನು ಬಳಸಬೇಕು ಆಲ್ಟರ್ನೇಟಿವ್ ಆಗಿ. ಅದಕ್ಕೆ ಎಲ್ಲರೂ ಸಾಕಷ್ಟು ಸಿಗ್ತಾ ಇದೆ. ಇನ್ನು ಕೆಲವೊಬ್ಬರು ರೈತರು ಇನ್ನೂ ಬರಬೇಕು, ಭಾಳಷ್ಟು ಕೃಷಿ ವಿಶ್ವವಿದ್ಯಾಲಯದ ಕಡೆ ರೈತರು ಬರೋದು ಇನ್ನೂ ಭಾಳ ಕಡಿಮೆ. ಬಟ್ ಬರಬೇಕು. ಈ ಹಿಂದೆ ಈ ಯಾವುದು ಥ್ರಿಪ್ಸ್ ನುಸಿ ಬಂದಿತ್ತಲ್ಲ, ಕಪ್ಪು ಥ್ರಿಪ್ಸ್ ನುಸಿ ಇದು ಹಾವಳಿ ಖರೀದಿ ಭಾಳ ಬಂದಿತ್ತು, ಅವಾಗ ಭಾಳಷ್ಟು ಕ್ಯೂ ಹಚ್ಚಿ ಹೋಯ್ತಿದ್ರು ಅವಾಗ ನಮ್ಮಲ್ಲಿ ಬೇವೇರಿಯಾ ಮತ್ತು ಇದನ್ನು. ಈ ವರ್ಷ ಇದು ಹಾಂ, ಈ ವರ್ಷ ಅದರ ಹಾವಳಿ ಅಷ್ಟೊಂದು ಕಂಡು ಬರ್ತಲ್ಲ, ಈಗ ಸ್ವಲ್ಪ ಕಂಡು ಬರ್ತಾ ಇದೆ. ಅದಕ್ಕೆ ರೈತರು ನಮ್ಗೆ ಹೇಳೋದೇನೆಂದರೆ ಬಂದ ನಂತರ ಬಳಸೋದಕ್ಕಿಂತ ಮುಂಚಿತವಾಗಿ ಅದನ್ನು ಹತೋಟಿ ಮಾಡೋದು ಒಳ್ಳೆಯದು. ಈಗ ಡಾಕ್ಟರ್ ತಾವು ಕೀಟ ವಿಜ್ಞಾನಿಗಳ ಈಗ ಸಕಾಲಕ್ಕೆ ಮಳೆ ಬಂತು, ಸಕಾಲಕ್ಕೆ ಬೆಳೆ ಆಯಿತು ಅಂತಂದ್ರೆ ಕೀಟದ ಬಾಧೆ ಕಡಿಮೆ ಆಯ್ತಾಗತ್ತಾ ಅಂತ ಹೇಳ್ತೀರಾ ಹೇಗೆ? ಹಾಂ, ಈ ವರ್ಷ ಅದನ್ನೇ ಈಗ ನೋಡಿ, ನಾವು ಈ ಹತ್ತಿಯಲ್ಲಿ ಗುಲಾಬಿ ಕಾಯಿ ಕೊರಕದ ಬಾಧೆ ಭಾಳ ಕಡಿಮೆ ಇತ್ತು, ಈಗ ಆಲ್ರೆಡಿ ಹತ್ತಿ ಮುಗಿದೋಗಿದೆ. ಈಗ ಅದ್ರ ಬಾಧೆ ಆ್ಯಕ್ಚುಲಿ ನವಂಬರ್ ಡಿಸೆಂಬರ್ ಜಾಸ್ತಿ ಬರೋದು, ಈಗ ಬಂದರೂ ಅದು ಅಷ್ಟೊಂದು ಹಾನಿ ಮಾಡೋದಿಲ್ಲ, ತೀವ್ರತೆ ಕಡಿಮೆ ಇದೆ. ಅದೇ ರೀತಿ ಇದು ಹೆಲಿಕೋರ್ಪ ಅಂತ ಕರಿತೀವಿ, ಹಸಿರು ಕೀಡೆ ಅಂತ ಕರಿತೀವಿ, ಅದ್ರ ಬಾಧೆ ಅಂತ ಅತ್ಯಂತ ಕಡಿಮೆ ಇದೆ. ಇದು ಈಗಲೂ ನಾವು ಇದರಲ್ಲಿ ತೊಗರಿಯಲ್ಲಾಯಿತು, ಕಡಲೆ ಆಯಿತು, ಅಷ್ಟೊಂದು ಕಂಡು ಬರ್ತಾ ಇಲ್ಲ. ಹೀಗಾಗಿ ಹಸಿರು ಕೀಡೆಗಾಯಿತು ಮತ್ತು ಈ ಲದ್ದಿಗಳಕ್ಕೆ ಸಾಕಷ್ಟು ಎಫೆಕ್ಟಿವ್ ಕೆಮಿಕಲ್ಸ್ ಇದ್ದಾವೆ. ಈ ಕಡಲೆಯಲ್ಲಿ ನಾವು ಈಗ ಮತ್ತೆ ಹಳೆಯದಾದ ಪ್ರೋಕ್ಲೇಮ್ ಅಂತ ಕರಿತೀವಿ, ಅಥವಾ ಎಮ್ಯಾಮೆಕ್ಟಿನ್ ಬೆಂಜೋಟ್, ಸ್ಟಿಲ್ ಇಟ್ ವರ್ಕ್ಸ್ ಬೆಟರ್, ಇನ್ನೂ ಅದು ಯಶಸ್ವಿ ಹತೋಟಿ ಮಾಡ್ತದೆ. ಅದು ಬಿಟ್ಟರೆ ಕ್ಲೋರ್ ಎಂಟ್ರಿನಿಪ್ರೋ ಅಂತಿದೆ, ಅದನ್ನು ನಾವು ಬಳಸ್ಬೋದು. ಇವೆರಡು ಸಾಕು ಒಂದು ಆಲ್ಟರ್ನೇಟಿವ್. ಕಡಲೆಯಲ್ಲಿ ಭಾಳಷ್ಟು ರೈತರು ಸುಮ್ಮನೆ ಕಡಲೆ ತೊಗರಿಗೆ ಭಾಳ ಒಂದು 4-5 ಸ್ಪ್ರೇ ಮಾಡ್ತಾರೆ, ಅಷ್ಟೊಂದು ಅವಶ್ಯಕತೆ ಇಲ್ಲ. ಹಾಂ, ಅದಕ್ಕೆ ಯಾವಾಗಲೂ ಈ ಕಡಲೆಯಲ್ಲಿ ನಾನು ಹೇಳಿದೆ, ಅಟ್ಲೀಸ್ಟ್ ಒಂದು 4-5 ಗಿಡಕ್ಕೆ ಒಂದು ಕೀಡಿ ಸಿಕ್ಕರೆ ಅದನ್ನು ಸಿಂಪಡಣೆ ಹಂತಕ್ಕೆ ಬಂದಿದೆ ಅಂತ ಅರ್ಥ. ಅದೇ ರೀತಿ ತೊಗರಿ ಆಲ್ಮೋಸ್ಟ್ ಈಗ ಹಾರ್ವೆಸ್ಟಿಂಗ್ ಬಂದಿದೆ. ಹೌದು, ರೈತರಿಗೆ ತೊಗರಿಗೆ ಸಿಂಪಡಣೆ ಬೇಕಾಗೋದಿಲ್ಲ, ಆಲ್ಮೋಸ್ಟ್ ಒಂದು 70-80% ಪೌಡರ್ ಸೆಟ್ ಆಗಿದೆ ಈಗ ಆ ರೈತರು ಬಳಸೋ. ಓನ್ಲಿ ಕಡಲೆ ರೈತರು ಇದನ್ನು ಸ್ವಲ್ಪ ಕಾಯಿ ಕೊರಕನ ಹತೋಟಿ ಮಾಡಿದ್ರೆ ಒಳ್ಳೆಯದು. ಒಂದು ಕರೆ ಇದೆ ಸರ್. ಹಲೋ, ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ರಿ? ತಮ್ಮ ಹೆಸರು ಸರ್? ಇದೆ ಸುಳ್ಳುಪ್ಪ ತಾಲೂಕು ಮಾಡ್ಸೂರಿಂದ, ಬಳ್ಳಾರಿ ಜಿಲ್ಲಾ. ಗೌಡ್ರೆ ನಮಸ್ಕಾರ, ಹೇಳ್ರಿ. ನಮಸ್ಕಾರ ಸರ್, ನಿಮ್ಗೆ ಮಾತಾಡೋಣ ಹೇಳಿ ಹೇಳಿ, ಏನಾದ್ರೂ ಮಾಹಿತಿ ಜೊತೆ ಮಾತಾಡೋಣ. ಹಿಂಗಾರಿಗೆ ನೀರು ನಾವು ಹೋರಾಟ ಮಾಡಿ ಬಿಡ್ಲಿಲ್ಲ, ನೀರಿದ್ದು ಬಿಡ್ಲಿಲ್ಲ. ಈಗ ಬೇರೆ ಬೆಳೆ ಮಾಡಕ ಟೈಮ್ ಇಲ್ಲ, ಈಗ ಜನರು ಅದು ಕೊಯ್ಲು ಇರ್ತಾವ, ಅದು ಏನ್ ಬೆಳೆಯಕ್ ಇಲ್ದಂಗ ಬಹಳ ತೊಂದರೆ ಆಗ್ಬಿಡ್ತು. ಅದಕ್ಕೆ ಈಗ ಇಲ್ಲಿವರೆಗೆ ಹೇಳಿದ್ರಲ್ಲ ಬೇರೆ ಏನಾದ್ರು ಹಾಕ್ರಿ, ಸಜ್ಜೆ ನವಣೆ ಎಷ್ಟಪ್ಪ ಅಂತ ಹೇಳಿದ್ರೆ ಬೇರೆ ಕೇಳಿದ್ವಿ ಸರ್. ಏನ್ ಮಾಡ್ತ ಈಗ ಇತ್ತೀಚಿನ ದಿನಗಳಲ್ಲಿ ಈ ಕೀಟನಾಶಕಗಳು ಅವಳು ಜಾಸ್ತಿ ಆಗ್ಬಿಡುತ್ತೆ. ಒಂದು 30-40% ಇದಕ್ಕಿಡ್ಬೇಕಾದ ರೈತರು ಬಹಳ ಇಳುವರಿಗೆ ನಷ್ಟದ. ಇದಕ್ಕೆ ಪರ್ಯಾಯ ಮಾರ್ಗ ಏನ್ ಸರ್? ಅದೇ ರೈತರು ಅದೇ ಕೀಟ ಮತ್ತು ರೋಗಗಳ ನಿರ್ವಹಣೆಯಲ್ಲಿ ನಾನು ಈಗಲೇ ಹೇಳ್ತಾ ಇದ್ದೆ, ಕೇವಲ ರಾಸಾಯನಿಕಗಳನ್ನು ಬಳಸದೇನೆ ನಾವು ಸಮಗ್ರ ಪೀಡೆ ನಿರ್ವಹಣೆ ಅಂತ ಕರಿತೀನಿ. ಯಾವುದೇ ಬೆಳೆ ತಗೋರಿ, ಅದರಲ್ಲಿ ನಾವು ಈಗ ವ್ಯವಸಾಯ ಪದ್ಧತಿಗಳಲ್ಲಿ ಆಮೇಲೆ ಜೈವಿಕ ಕೀಟನಾಶಕಗಳಲ್ಲಿ, ಕೊನೆಗೆ ನಾವು ರಾಸಾಯನಿಕಗಳನ್ನು ಬಳಸಂತ ಹೇಳ್ತೀವಿ. ಬಟ್ ರೈತರು ಏನಾಗಿದೆ ಅಂದ್ರೆ ಡೈರೆಕ್ಟ್ ಅಂಗಡಿಗೆ ಹೋಗ್ತಾರೆ, ಕೆಮಿಕಲ್ಸ್ ತಗೊಂಡ್ಬರ್ತೀರಿ, ಸಿಂಪಡಣೆ ಮಾಡ್ತೀರಿ. ಅದಕ್ಕೆ ಕೃಷಿ ಸಾವಯವ ಕೃಷಿ ಮಾಡ್ಬೇಕಂತಾನೆ ಮಾಡಿದ್ ಸರ್, ಕಡಿಮೆ ಸರ್ ನಾವು ಕೂಡ ಮಾಡೋದು, ನಮ್ ಸಾರಿ ಗೊತ್ತಲ್ಲ ಅದಕ್ಕೋಸ್ಕರ ನಾನು ಮತ್ತೆ ಕಾಲ್ ಸಿಕ್ತ ಮಾತಾಡಿನಿ ಸರ್. ಅವಲ್ಲಿ ಹೇಳಿದ್ದೆ ಸರ್ ಏನಿಲ್ಲ ಅಷ್ಟೇ, ಇನ್ನೇನಿಲ್ಲ ನಿಮ್ಮನ್ನ ಕೀಟನಾಶಕ ಬಗ್ಗೆ ಹೇಳಿದ್ರಲ್ಲ, ಅದೇ ಜೈವಿಕ ಪದ್ಧತಿಯಲ್ಲಿ ಭೇಟಿ ನೀಡಿ ರೋಗಕ್ಕೆ ಕೀಟಕ್ಕೆ ಸಾಕಷ್ಟು ಪರಿಕರಗಳಿದಾವೆ ನಮ್ಮಲ್ಲಿ, ಇದಾವೆ ತಜ್ಞರನ್ನ, ಅವ್ರ ನಂಬರ್ ಇದೆ, ಮತ್ತೆ ಫೋನ್ ಮಾಡಿ ಮಾಹಿತಿಯನ್ನ ಪಡ್ಕೊಂಡು ಅನುಕೂಲ ಮಾಡ್ಕೋಬಹುದು. ನಮಸ್ಕಾರ. ಕೊನೆಯದಾಗಿ ಹೇಳಿ ಈಗ ಚಂಚನಾಳ ಸರ್, ಈಗ ಕೀಟ ನಿರ್ವಹಣೆ, ಈಗ ಹತ್ರ ಹತ್ತಿಯನ್ನ ರೈತ ಬಂದವರು ಕೆಲವೊಬ್ಬರು ಸ್ಟಾಕ್ ಇಟ್ಕೋತಾರೆ, ಮೆಣಸಿನಕಾಯಿಯನ್ನು ಕೂಡ ಸ್ಟಾಕ್ ಇಟ್ಕೋತಾರೆ, ಈಗಳಲ್ಲಿ ಕೀಟಬಾಧೆ ಏನಾದರೂ ನುಸಿಗಳು ಬಂದು ಅಥವಾ ಈ ಹತ್ತಿಯಲ್ಲಿ ಮತ್ತೆ ಏನಾದರೂ ಗುಲಾಬಿ ಕೊರಕ ಹೆಚ್ಚಾಗುವ ಸಾಧ್ಯತೆ ಇದೆ. ಕೊನೆಯದಾಗಿ ಹತ್ತಿಯಲ್ಲಿ ಇದು ಗುಲಾಬಿ ಕಾಯಿ ಕೊರಕದ ಬಾಧೆ ಅಂದರೆ ನಾನು ಹೇಳಿದೆ, ಅದು ಕೋಶಾವಸ್ಥೆಗೆ ಬೀಜದಲ್ಲಿ ಹೋಗ್ತದೆ, ಅದು ಹತ್ತಿ ಜೊತೆಗೆ ಬಂದುಬಿಡ್ತದೆ, ಅದರ ಜೊತೆಗೆ ಮತ್ತೆ ಹತ್ತಿ ಮಿಲ್ಗಳಲ್ಲಿ ಹೋಗಿ ಸ್ಟಾಕ್ ಮಾಡ್ತಾರೆ, ಮತ್ತೆ ಮುಂದಿನ ಸೀಸನ್ನಲ್ಲಿ ಅದರಿಂದ ಪತಂಗಗಳು